ರಾಜ್ಯದಲ್ಲಿ ಈಗಾಗಲೇ 8729 ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು ನಿಮ್ಮ ಸೇವೆಗೆ ಸಿದ್ಧವಾಗಿವೆ. ಇದರ ಪ್ರಯೋಜನ ಪಡೆದುಕೊಳ್ಳಿ. ಬನ್ನಿ, ಆರೋಗ್ಯಕರ ಕರ್ನಾಟಕ ಕಟ್ಟೋಣ, ದೇಶವನ್ನ ಮುನ್ನಡೆಸೋಣ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಮೊದಲಿಗೆ ಕೇಳಿ. ಕಾರ್ಯಕ್ರಮ ವೇಗಿಲೆ ಮಿಡಿತ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ನಾರಾಯಣ್ ಎಸ್ ಮಾವರ್ಕರ್ ಅಂತ. ತೋಟಗಾರಿಕಾ ಮಹಾವಿದ್ಯಾಲಯ ಮೂಡಿಗೆರೆಯಲ್ಲಿ ನಾನು ಡೀನ್ ರವರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ. ಇವತ್ತು ನಾವು ಬೇಸಿಗೆ ಶೇಂಗಾ ಬೆಳೆಯಲ್ಲಿ ಜಿಪ್ಸಂ ಬಳಕೆ ಬಗ್ಗೆ ತಿಳ್ಕೊಳ್ಳೋಣ. ಪೋಷಕಾಂಶಗಳ ನಿರ್ವಹಣೆಯನ್ನು ಚೆನ್ನಾಗಿ ಮಾಡ್ತಾರೆ ರೈತ ಬಾಂಧವರೆಲ್ಲರೂ. ಆದರೂ ಸಹಿತ ಈ ಶೇಂಗಾ ಎಣ್ಣೆಕಾಳು ಬೆಳೆಗೆ ಉತ್ತಮವಾಗಿರ್ತಕ್ಕಂಥ ಅಂಶ ಅಂದರೆ ಒಂದು ಕ್ಯಾಲ್ಸಿಯಂ ಅಂದರೆ ಸುಣ್ಣದ ಅಂಶ ಬೇಕಾಗುತ್ತೆ ಮತ್ತು ಗಂಧಕದ ಅಂಶ ಹೆಚ್ಚಾಗಿ ಬೇಕಾಗಿರುತ್ತೆ. ಇಂಥ ಸಂದರ್ಭದಲ್ಲಿ ಈ ಜಿಪ್ಸಂ ಎನ್ನುವ ಒಂದು ರಾಸಾಯನಿಕ ವಸ್ತು ಏನಿದೆಯೋ ಇದು ಮಣ್ಣಿನ ಒಂದು ಗುಣಧರ್ಮವನ್ನು ವೃದ್ಧಿ ಮಾಡಿ ಶೇಂಗಾ ಬೆಳೆಗೆ ಬೇಕಾಗಿರ್ತಕ್ಕಂಥ ಅಂಶವನ್ನು ಒದಗಿಸುವಂಥ ಶಕ್ತಿ ಈ ಜಿಪ್ಸಮ್ ಅಲ್ಲಿ ಹೊಂದಿರುತ್ತೆ. ಇದನ್ನ ಹೇಗೆ ಬಳಕೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ರೈತ ಬಾಂಧವರು ತಿಳ್ಕೊಳ್ಳೋಣ. ಬನ್ನಿ, ಜಿಪ್ಸಮ್ ಇದು ಮಣ್ಣಿಗೆ ಸೇರಿಸೋದ್ರಿಂದ ಮಣ್ಣನ್ನ ಹಗುರವಾಗಿ ಮಾಡಿರುತ್ತೆ. ಮಣ್ಣು ಯಾವಾಗ ಹಗುರು ಆಗುತ್ತೋ ಅವಾಗ ಹೂ ಬಿಟ್ಟಾಗ ಈಚು ಆಗುತ್ತೆ. ಯಾವಾಗ ಆ ಒಂದು ಈಚು ಮಣ್ಣಿನ ಒಳಗಡೆ ಸೇರ್ಬೇಕು ಅಂದ್ರೆ ಮೇಲ್ಪದರ ಮಣ್ಣು ಗಟ್ಟಿಯಾಗಿರಬಾರದು, ಮೃದುವಾಗಿರ್ಬೇಕು ಅಂತಂದ್ರೆ ಇಂತಹ ಜಿಪ್ಸಮ್ ಅನ್ನ ನಾವು ಮಣ್ಣಿಗೆ ಸೇರಿಸಬೇಕಾಗುತ್ತೆ. ಮಣ್ಣಿಗೆ ಸೇರಿಸಿದಾಗ ಮಣ್ಣು ಪುಡಿ ಪುಡಿಯಾಗಿ ಮೃದುವಾಗಿ ಈಚು ನೇರವಾಗಿ ಮಣ್ಣಿನ ಒಳಗಡೆ ಸೇರುವಂತೆ ಸಹಕಾರವನ್ನು ನೀಡ್ತಾ ಇರುತ್ತೆ. ನಾವು ಜಿಪ್ಸಮ್ ಅನ್ನು ಸೇರಿಸೋದ್ರಿಂದ ಅದರಲ್ಲಿ ಎರಡು ಅಂಶಗಳಿರ್ತವೆ. ಒಂದು ಸುಣ್ಣದ ಅಂಶ ಇರುತ್ತೆ, ಕ್ಯಾಲ್ಸಿಯಂ ಅಂತ ಕರಿತೀವಿ. ಇನ್ನೊಂದು ಗಂಧಕದ ಅಂಶ, ಸಲ್ಫರ್ ಅಂತ ಕರಿತೀವಿ. ಈ ಎರಡುಗಳ ಪಾತ್ರ ತುಂಬಾ ಅಂದ್ರೆ ತುಂಬಾ ಮಹತ್ವವಾಗಿರ್ತವೆ ಈ ಶೇಂಗಾ ಬೆಳೆಗೆ. ಯಾವಾಗ ಜಿಪ್ಸಮ್ ಅನ್ನು ನಾವು ಬಳಕೆ ಮಾಡ್ಕೊಳ್ತೀವೋ ಅವಾಗ ಏನಾಗುತ್ತೆ ಅಂದ್ರೆ ಬಿಟ್ಟಿರ್ತಕ್ಕಂಥ ಕಾಯಿ ಗಟ್ಟಿಯಾಗಿರುತ್ತೆ ಮತ್ತು ತುಂಬಿಕೊಂಡಿರುತ್ತೆ. ಈ ಗಟ್ಟಿ ಜೊಳ್ಳು ಕಾಯಿ ಕಡಿಮೆ. ಮತ್ತು ಎರಡನೇದಾಗಿ ಇನ್ನು ನಮಗೆ ಗಂಧಕದ ಅಂಶ. ಗಂಧಕದ ಅಂಶ ಈ ಎಣ್ಣೆ ಕಾಳು ಬೆಳೆಗೆ ಪೂರಕವಾಗಿರತಕ್ಕಂಥ ಪೋಷಕಾಂಶ ಅಂತ ನಾವು ಹೇಳ್ತೀವಿ. ಯಾವಾಗ ಗಂಧಕದ ಅಂಶ ಮಣ್ಣಿನಲ್ಲಿ ಚೆನ್ನಾಗಿ ಇರುತ್ತೋ ಅವಾಗ ಎಣ್ಣೆ ಅಂಶ ವೃದ್ಧಿ ಆಗ್ತಾ ಇರುತ್ತೆ. ಸೊ ಎಣ್ಣೆ ಅಂಶವನ್ನು ನಾವು ಹೆಚ್ಚಾಗಿ ಪಡಿಬೇಕು ಅಂತಂದ್ರೆ ಈ ಗಂಧಕದ ಒಂದು ಅಂಶವನ್ನು ನಾವು ಇಂಥ ಬೆಳೆಗಳಿಗೆ ಕೊಡಲೇಬೇಕಾಗುತ್ತೆ. ಹೀಗಾಗಿ ಜಿಪ್ಸಮ್ ಅನ್ನ ಕೊಡೋದ್ರಿಂದ ಈ ಸುಣ್ಣದ ಅಂಶದ ಜೊತೆಗೆ ಈ ಗಂಧಕದ ಅಂಶವು ಸೇರೋದ್ರಿಂದ ಇಳುವರಿಯ ಜೊತೆಗೆ ಎಣ್ಣೆಯ ಅಂಶವನ್ನು ಸಹಿತ ಹೆಚ್ಚಿಸಬಹುದು ಹೇಳಿಕೆ ಇಷ್ಟಪಡ್ತೇನೆ. ಆಮೇಲೆ ಇನ್ನು ಎರಡನೇ ಒಂದು ಲಾಭ ಅಂತಂದ್ರೆ ಯಾವಾಗ ಈ ಮಣ್ಣಿನಲ್ಲಿ ಜಿಪ್ಸಮದ ಅಂಶ ಚೆನ್ನಾಗಿರುತ್ತೋ ಯಾವಾಗ ಈ ಬೆಳೆಗಳಿಗೆ ಕ್ಯಾಲ್ಸಿಯಂ ಎನ್ನುವ ಒಂದು ಪದಾರ್ಥ ಈ ಸುಣ್ಣದ ಅಂಶ ಬೆಳೆಗಳ ಒಳಗಡೆ ಇರುತ್ತೋ ಅವಾಗ ಏನಾಗುತ್ತೆ ಅಂದ್ರೆ ಹೂ ಬಿಟ್ಟಾಗ ಅದು ಪರಾಗಸ್ಪರ್ಶ ಆಗಿ ಇನ್ನೇನು ಅದು ಮತ್ತೆ ಕಾಯಿ ರೂಪಕ್ಕೆ ಬರಬೇಕಾಗಿರುತ್ತೆ. ಸೊ ಯಾವಾಗ ಈ ಒಂದು ಕ್ಯಾಲ್ಸಿಯಂ ಅಂಶ ಆ ಒಂದು ಬೆಳೆಯ ದೇಹದಲ್ಲಿ ಕಡಿಮೆ ಇರುತ್ತೋ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಕಡಿಮೆ ಇದ್ದಾಗ ಪರಾಗಸ್ಪರ್ಶ ಆಗುತ್ತೆ, ಆದ್ರೆ ಕಾಯಿ ಕಟ್ಟುವಿಕೆ ಆಗದೇ ಇಲ್ಲ ಅಂತ. ಅದಕ್ಕಾಗಿ ಹೇರಳವಾಗಿ ನಾವು ಕ್ಯಾಲ್ಸಿಯಂ ಅನ್ನು ಒದಗಿಸಲೇಬೇಕು ಅಂದ್ರೆ ಸುಣ್ಣವನ್ನು ಒದಗಿಸಲೇಬೇಕಾಗಿರುತ್ತೆ. ಈ ದಿಸೆಯಲ್ಲಿ ಜಿಪ್ಸಮ್ ಸೇರಿಸೋದ್ರಿಂದ ಭೂಮಿ ಮೃದುವಾಗುತ್ತೆ, ಕಾಯಿ ಕಟ್ಟುವಿಕೆ ಪ್ರಮಾಣ ಹೆಚ್ಚಾಗುತ್ತೆ, ಈಚು ನೇರವಾಗಿ ಭೂಮಿಯೊಳಗಡೆ ಇಳಿಯುತ್ತೆ, ಗಟ್ಟಿಯಾಗಿರ್ತಕ್ಕಂಥ ಕಾಯಿ ಪ್ರಮಾಣ ಹೆಚ್ಚಾಗುತ್ತೆ, ಜೊಳ್ಳಾಗುವಿಕೆ ಕಡಿಮೆ ಆಗುತ್ತೆ, ಎಣ್ಣೆಯ ಅಂಶವು ಸಹಿತ ಹೆಚ್ಚಾಗೋದ್ರಿಂದ ನಮಗೆ ಒಳ್ಳೆಯ ಲಾಭ ಪಡೀಲಿಕ್ಕೆ ಇದು ಸಾಧ್ಯತೆ ಇದೆ. ಹಾಗಿದ್ರೆ ಎಷ್ಟು ಪ್ರಮಾಣದಲ್ಲಿ ನಾವು ಬಳಕೆ ಮಾಡ್ಕೋಬಹುದು ಅನ್ನೋ ಪ್ರಶ್ನೆ ಉದ್ಭವಿಸುತ್ತೆ. ಸುಮಾರು 1 ಎಕರೆಗೆ 200 ಕೆಜಿಯಷ್ಟು ಚೆನ್ನಾಗಿ ಪುಡಿ ಮಾಡಿರ್ತಕ್ಕಂಥ ಈ ಒಂದು ಜಿಪ್ಸಮ್ ಅನ್ನ ಬೆಳೆಯ ಹತ್ತಿರ ಹೆಚ್ಚು ಕಮ್ಮಿ 1-10 ಸೆಂಟಿಮೀಟರ್ ಅಂತರದ ಸಾಲಿನಲ್ಲಿ ಅದನ್ನು ಸೇರಿಸಿದಾಗ ಏನಾಗುತ್ತೆ ಅಂದರೆ ಬೆಳೆಗಳಿಗೆ ನೇರವಾಗಿ ದೊರೆಯಲಿಕ್ಕೆ ಅದು ಸಾಧ್ಯತೆ ಇರುತ್ತೆ. ಇದನ್ನು ನಾವು ಬೇಕಾದರೆ ತಾವು ಬಿತ್ತನೆ ಮಾಡೋ ಕಾಲಕ್ಕೂ ಕೊಡ್ಬೋದು, ಇಲ್ಲ ಅಂದರೆ ಹೂ ಬಿಡೋಕ್ಕಿಂತ ಮುಂಚೆನೇ 1-2 ಎಡೆ ಕುಂಟೆ ಅಂತ ನಾವೇನು ಹೇಳ್ತೀವಿ ನೋಡಿ, ಆ ಸಂದರ್ಭದಲ್ಲಿ ಇದನ್ನು ಸಾಲಿನ ಹತ್ತಿರವೇ ಕೊಟ್ಟು ಎಡೆ ಕುಂಟೆ ಕೊಟ್ಟರೆ ಮಣ್ಣಿನ ಜೊತೆಗೆ ಚೆನ್ನಾಗಿ ಸೇರಿದರೆ ಅದರಲ್ಲಿರ್ತಕ್ಕಂಥ ಎಲ್ಲ ಅಂಶ ನೇರವಾಗಿ ಬೆಳೆಗಳಿಗೆ ದೊರೆಯೋದ್ರಿಂದ ನಿಮಗೆ ಗಟ್ಟಿಯಾಗಿರ್ತಕ್ಕಂಥ ಮತ್ತು ಒಳ್ಳೆಯ ಸಂಪದ್ಭರಿತ ಇಳುವರಿಯನ್ನು ಪಡೀಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ತಾ, ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ನನ್ನ ಮೊಬೈಲ್ ಸಂಖ್ಯೆ 9-4-9-2-8-4-9-1. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಕೇಳುಗರೆ ಗಮನಿಸಿ, ನಾಳೆ ಬೆಳಿಗ್ಗೆ 9 ಗಂಟೆಗೆ ನಮ್ಮ ನಿಲಯದಿಂದ ಫ್ಲೋರೋಸಿಸ್ ಕುರಿತು ಚಿತ್ರದುರ್ಗದ ಕುಟುಂಬ ಕಲ್ಯಾಣ ಅಧಿಕಾರಿ ಡಾ ರೇಣುಪ್ರಸಾದ್ ಮತ್ತು ಫ್ಲೋರೋಸಿಸ್ ತಜ್ಞರಾದ ಡಾ ಎಚ್ ರಾಕೇಶ್ ಅವರೊಂದಿಗೆ ನೇರ ಸಂದರ್ಶನ ಪ್ರಸಾರವಾಗಲಿದೆ. ನಿವೃತ್ತ ಐಎಎಸ್ ಅಧಿಕಾರಿ ಚಿರಂಜೀವಿ ಸಿಂಗ್. ಗುರುನಾನಕ್ ಅವರು ಹೇಳಿದ್ರು, ಸೋಕ್ಯೋ ಮಂದ ಆಖಿಯೇ ಜಿತ್ ಚಮ್ಮೆ ರಾಜಾನ್, ರಾಜರಿಗೆ ಜನ್ಮ ಕೊಡೋ ಅವರಿಗೆ ನಾವು ಯಾಕೆ ಹೇ ದೃಷ್ಟಿಯಿಂದ ಪರಿಗಣಿಸುತ್ತೇವೆ. ಹೆಣ್ಣು ಭ್ರೂಣ ಹತ್ಯೆ ಮಹಾಪಾಪ. ಈ ಪಾಪವನ್ನ ನಿಷೇಧಿಸಿ ಖಂಡಿಸಿ, ಭ್ರೂಣ ಹತ್ಯೆ ನಿಲ್ಲಿಸಿ ಸಮಾಜವನ್ನು ಉಳಿಸಿ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಬಹು ರಮಾ ಬಿಟಿಯಾ ಕಿ ಶಾದಿ ಕೆ ಲಿಯೆ ಸೋನಾ ಬಹುತ್ ಸೋಚ್ ಸಮಝ ಕರ್ ಲೇನಾ, ಕಹೀ ಕೋಈ ಠಗ್ ನಾ ಲೇ. ಅಮ್ಮಾ, ವೋ ಜಮಾನೇ ಗಯೇ, ಅಬ್ ಗ್ರಾಹಕ್ ಕೋ ಕೋಈ ಠಗ್ ನಹೀ ಸಕ್ತಾ. ಅಚ್ಛಾ, ಅಬ್ ಸ್ವರ್ಣ ಆಭೂಷಣೋ ಪರ್ ಹಾಲ್ಮಾರ್ಕ್ ಕಾ ನಿಶಾನ್ ಅನಿವಾರ್ಯ ಹೈ. ಇಸ್ಸೇ ಗ್ರಾಹಕೋ ಕೋ ಕೋಈ ಶಂಕಾ ನಹೀ ರಹತೀ, ಔರ್ ಸೋನಾ ತೋ ಶುದ್ಧ ಮಿಲ್ತಾ ಹೀ ಹೈ. ಜೀ ಹಾಂ, ಹಮೇಶಾ ಹಾಲ್ಮಾರ್ಕ್ ಕೆ ತೀನ್ ನಿಶಾನ್, BIS ಕಾ ಲೋಗೋ, ಸೋನೆ ಕಿ ಶುದ್ಧತಾ ಕ್ಯಾರೆಟ್ ಮೇ, ಔರ್ 6 ಡಿಜಿಟ್ ಅಲ್ಫಾ ನ್ಯೂಮೆರಿಕ್ HUID ಕೋಡ್ ದೇಖ್ ಕರ್ ಹೀ ಖರೀದಾರಿ ಕರೇ. ಉಪಭೋಕ್ತಾ ಮಾಮಲೆ ವಿಭಾಗ, ಭಾರತ ಸರ್ಕಾರ. ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದೇನಪ್ಪ? KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ಇದೀಗ ಕೃಷಿಯಲ್ಲಿ ಅಂತರ್ಜಾಲ ಬಳಕೆ ಕುರಿತು ಹಿರಿಯೂರಿನ ಕೃಷಿ ಸಂಖ್ಯಾಶಾಸ್ತ್ರದಲ್ಲಿ ಸಹಾಯಕ ಪ್ರಾಧ್ಯಾಪಕಿಯಾಗಿರುವ ಕುಮಾರಿ ಎಪಿ ಜಾಹ್ನವಿ ಅವರಿಂದ ಮಾಹಿತಿ. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರಗಳು. ನನ್ನ ಹೆಸರು ಜಾಹ್ನವಿ, ನಾನು ಕೃಷಿ ಸಂಖ್ಯಾಶಾಸ್ತ್ರ ವಿಷಯದಲ್ಲಿ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಾನು ನಿಮಗೆ ಎಲ್ಲರಿಗೂ ಕೃಷಿಯಲ್ಲಿ ಇಂಟರ್ನೆಟ್ ಅಥವಾ ಅಂತರ್ಜಾಲದ ಬಳಕೆ ಹೇಗೆ ಮಾಡಬಹುದು, ಅದರ ಪ್ರಾಮುಖ್ಯತೆ ಹೇಗೆ, ಅದನ್ನ ಯಾವಾಗ ಬಳಸಬಹುದು, ಅದರಿಂದ ನಮಗೆ ಅನುಕೂಲಗಳೇನಾಗ್ತದೆ. ಕೃಷಿ ಅಂದ್ರೆ ಭಾರತದ ಪ್ರಮುಖ ಉದ್ಯೋಗ ಆಗಿದೆ. ಸೊ ಅದರಿಂದ ನಮ್ಮ ಭಾರತದ ಆರ್ಥಿಕ ವ್ಯವಸ್ಥೆ ಹೇಗೆ ಅಭಿವೃದ್ಧಿ ಮಾಡಬಹುದು ಅಂತಂದೇಳಿ ನಾವು ಇವತ್ತು ತಿಳ್ಕೊಳ್ಳೋಣ. ಫಸ್ಟ್ ಇಂಟರ್ನೆಟ್ ಅಥವಾ ಅಂತರ್ಜಾಲದ ಪ್ರಾಮುಖ್ಯತೆ, ಅದರ ಬಳಕೆ ಎಷ್ಟಿದೆ ಅಂತಂದೇಳಿದ್ರೆ ಎಲ್ರಿಗೂ ಗೊತ್ತಿದೆ. ನಾವು ಯೂಸ್ ಮಾಡೋ ವಾಚ್ ಇಂದ ಹಿಡಿದು ಮನೇಲಿ ಉಪಯೋಗಿಸೋ ಫ್ರಿಜ್, ವಾಷಿಂಗ್ ಮಿಷಿನ್ ಎಲ್ಲದರಲ್ಲೂ ಸಹ, ಮತ್ತೆ ಕಾರ್, ಪ್ರತಿಯೊಂದರಲ್ಲೂ ಸಹ ನಮಗೆ ಇಂಟರ್ನೆಟ್ನ ಬಳಕೆ ತುಂಬಾ ಅತ್ಯವಶ್ಯಕವಾಗಿದೆ. ಪ್ರತಿಯೊಂದು ಆಪ್ನ ಅಂದ್ರೆ ಫೋನಲ್ಲಿ ಯೂಸ್ ಮಾಡೋ ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್, ಮತ್ತೆ ಅದೆಷ್ಟಕ್ಕೆ ಹೇಗೆ ನಮ್ಮ ರೈತ ಬಾಂಧವರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಎಷ್ಟೊಂದು ಅಪ್ಲಿಕೇಶನ್ಸ್, ಫಾರ್ ಎಕ್ಸಾಂಪಲ್ ಫರ್ಟಿಲೈಸರ್ ಕ್ಯಾಲ್ಕುಲೇಟ್ ಅಂದ್ರೆ ರಸಗೊಬ್ಬರಗಳ ಯಾವ ಬೆಳೆಗೆ ಎಷ್ಟು ಹಾಕಬೇಕು ಅಂತಂದೇಳಿ ನಾವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಲಿದ್ದಕ್ಕೆ ಫರ್ಟಿಲೈಸರ್ ಕ್ಯಾಲ್ಕುಲೇಟರ್ ಅಂತ ಸಹ ಕೂಡ ನಮ್ಮ ಫೋನ್ನಲ್ಲಿ ನಾವು ಯೂಸ್ ಮಾಡಬಹುದು. ಅದಕ್ಕೆ ಅದನ್ನ ಸ್ಮಾರ್ಟ್ ಅಪ್ಲಿಕೇಶನ್ ಅಂತ ಕರೀತಾರೆ. ಅದನ್ನ ಸ್ಮಾರ್ಟ್ ಫೋನ್ಸ್ಗೆ ಯೂಸ್ ಮಾಡ್ತಾ ಇದ್ದೀವಿ. ಸೊ ಇದರಿಂದ ನಮ್ಮ ದಿನನಿತ್ಯದ ಕೆಲಸಗಳು ಕೂಡ ಈಸಿಯಾಗಿ ವರ್ಕ್ ಆಗ್ತಾ ಇದೆ. ಇದೇ ನಾವು ಇವತ್ತಿನ ವಿಷಯ ಅಂದ್ರೆ ಇಂಟರ್ನೆಟ್ ಆಫ್ ಥಿಂಗ್ಸ್, ಅಂದ್ರೆ ವಸ್ತುಗಳಲ್ಲಿ ಇಂಟರ್ನೆಟ್ನ ಅಳವಡಿಸಿಕೊಂಡು ನಮ್ಮ ದಿನನಿತ್ಯದ ಕೆಲಸಗಳನ್ನ ಹೇಗೆ ಅಭಿವೃದ್ಧಿ ಪಡಿಸಬಹುದು ಅನ್ನೋದನ್ನ ತಿಳ್ಕೊಬಹುದಾಗಿದೆ. ಇದನ್ನೇ ನಾವು ಕೃಷಿಯಲ್ಲಿ ಹೇಗೆ ಅಳವಡಿಸ್ಕೋಬಹುದು ಅಂತ ಅಂದ್ರೆ, ಫಸ್ಟ್ ನಮ್ಮ ಕೃಷಿ ವೃತ್ತಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ಭೂಮಿಯಲ್ಲಿ ಹೊಲ ಉಳುಮೆ ಮಾಡೋದ್ರಿಂದ ಸ್ಟಾರ್ಟ್ ಆಗುತ್ತೆ. ಅದಕ್ಕಿಂತ ಮುಂಚೆ ಇಂಟರ್ನೆಟ್ ಆಫ್ ಥಿಂಗ್ಸ್ನ ಬರೀ ಮೊಬೈಲ್ನಲ್ಲಿ ಅಷ್ಟೇ ಅಲ್ಲ, ಬೇರೆ ಬೇರೆ ವಸ್ತುಗಳಲ್ಲಿ ಹೇಗೆ ಇಂಟ್ರೊಡ್ಯೂಸ್ ಮಾಡಬಹುದು ಅಂತಂದೇಳಿ ತಿಳ್ಕೊಳ್ಳೋದನ್ನ ಒಂದು ಉದಾಹರಣೆ ಕೊಡ್ತೀನಿ. ಮೊದಲಿಗೆ ಬ್ಯಾಂಕಲ್ಲಿ ಯಾವ ತರ ದುಡ್ಡು ಡ್ರಾ ಮಾಡ್ತಾ ಇದ್ವಿ ಅಂತ ಅಂದ್ರೆ, ಫಸ್ಟ್ ಬ್ಯಾಂಕಿಗೆ ಹೋಗ್ತಾ ಇದ್ವಿ, ಅಲ್ಲಿರೋ ಒಬ್ಬ ಕೆಲಸದವ್ರಿಗೆ ಪಾಸ್ಬುಕ್ ತೋರಿಸಿ ಚಲನ್ ಇಸ್ಕೊಂಡು ಫಿಲ್ ಮಾಡಿ ಆಮೇಲೆ ನಮ್ಮ ಟೋಕನ್ ಬಂದ್ಮೇಲೆ ಅದಕ್ಕೋಸ್ಕರ ವೆಯ್ಟ್ ಮಾಡಿ ಅದಾದ ನಂತರ ನಾವು ದುಡ್ಡನ್ನ ಡ್ರಾ ಮಾಡ್ಕೋತಾ ಇದ್ವಿ. ಬಟ್ ಇವಾಗ ಏನಾಗಿದೆ ಅಂತ ಅಂದ್ರೆ, ಒಂದು ATM ಮಿಷಿನ್ ಇದೆ, ಅದಕ್ಕೊಂದು ATM ಕಾರ್ಡ್ ಇದೆ. ATM ಕಾರ್ಡ್ ಇಂದ ನಾವು ಪಿನ್ ನ ಹಾಕ್ಬಿಟ್ರೆ ಸಾಕು, ಅಥವಾ ಪಾಸ್ವರ್ಡ್ ನ ಎಂಟ್ರಿ ಮಾಡಿದ್ರೆ ನಮ್ಗೆ ವಿತಿನ್ 3-4 ನಿಮಿಷದಲ್ಲಿ ನಮ್ಮ ಕೈಗೆ ಹಣ ಬಂದೋಗುತ್ತೆ. ಇದೆಲ್ಲದಕ್ಕೂ ಕಾರಣ ಏನ್ ಬೇಕು ನಮ್ಗೆ, ಒಂದು ATM ಕಾರ್ಡ್ ಬೇಕು, ಅದ್ರ ಜೊತೆಗೆ ATM ಮಿಷಿನ್ ಬೇಕು, ಮತ್ತೆ ಒಂದು ಚಿಪ್. ಮುಂಚೆ ಎಲ್ಲರೂ ATM ಕಾರ್ಡ್ ಯೂಸ್ ಮಾಡ್ತಾ ಇದ್ರು, ಬಟ್ ಅದರಲ್ಲಿ ಇವಾಗ ಹೊಸ ಅನ್ವೇಷಣೆ ಏನಂತಂದ್ರೆ ATM ಕಾರ್ಡ್ ಅಲ್ಲಿ ಒಂದು ಚಿಪ್ ಇರುತ್ತೆ. ಅದೇ ತರನೇ ನಮ್ಮ ಸ್ಮಾರ್ಟ್ ಫೋನ್ಸ್ ಅಲ್ಲಿ ಅಥವಾ ಮೊಬೈಲ್ ಅಲ್ಲಿ ಯೂಸ್ ಮಾಡೋ ಅಂತ ಸಿಮ್ ಕಾರ್ಡ್ ಅಲ್ಲೂ ಸಹ ಒಂದು ಚಿಪ್ ಇರುತ್ತೆ. ಆ ಚಿಪ್ಪಿನ ಸಹಾಯದಿಂದನೇ ನಾವು ಎಲ್ಲಾ ಕಡೆ ಆಗುವಂತಹ ನಮಗೆ ಬೇಕಾಗಿರುವಂತಹ ವಿಷಯಗಳನ್ನ ಸಂಗ್ರಹಣೆ ಅಥವಾ ಮಾಹಿತಿಯನ್ನ ಸಂಗ್ರಹಣೆ ಮಾಡೋದಕ್ಕೆ ಅದೊಂದು ಚಿಪ್ ಸಹಾಯಕವಾಗಿದೆ. ಸೊ ಇದರಿಂದ ATM ಮಿಷಿನ್ಗೆ ಮತ್ತೆ ATM ಕಾರ್ಡ್ಗೆ ಮತ್ತೆ ನಮ್ಮ ಬ್ಯಾಂಕ್ ಅಕೌಂಟ್ಗೆ ನಾವೇನ್ ಮಾಡ್ತಾ ಇದೀವಿ, ಬರೀ ಇಂಟರ್ನೆಟ್ ಅಥವಾ ಅಂತರ್ಜಾಲದ ಸಹಾಯದಿಂದ ನಮ್ಮ ಕೆಲಸನ 20-30 ನಿಮಿಷ ಆಗೋ ಕೆಲಸನ ನಾವು ಬರೀ 3-4 ನಿಮಿಷದಲ್ಲಿ ಮುಗಿಸ್ತಾ ಇದೀವಿ. ಅದೇ ತರನೇ ನಮ್ಮ ಕೃಷಿಯಲ್ಲಿ ಯಾವ ತರ ಅಂತರ್ಜಾಲ ಯೂಸ್ ಮಾಡಿದ್ರೆ ನಮ್ಮ ದಿನನಿತ್ಯ ಆಗೋ ಕೆಲಸಗಳು ಈಸಿ ಆಗುತ್ತೆ, ಮತ್ತೆ ಸಮಯ ಹೇಗೆ ಸೇವ್ ಮಾಡಬಹುದು ಅಂತಂದೇಳಿ ಒಂದೆರಡು ಉದಾಹರಣೆ ಕೊಟ್ಕೊಂಡು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತಾನೆ. ಎಲ್ರಿಗೂ ಗೊತ್ತು ನಾವು ಎಲ್ಲಿಂದ ಕೃಷಿಕ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ತೀವಿ ಅಂತಂದೇಳಿ. ಮೊದಲನೇದಾಗಿ ನಾವು ಹೊಲ ಉಳುಮೆ ಮಾಡೋದ್ರಿಂದ ಹಿಡಿದು ಮಾರ್ಕೆಟ್ ನಲ್ಲಿ ನಮ್ಮ ಬೆಳೆಗಳನ್ನ ಮಾರೋವರೆಗೂ ಸಹ ಆ ಎಲ್ಲಾ ಜವಾಬ್ದಾರಿ ಕೂಡ ರೈತನೇ ತಗೊಂಡಿರ್ತಾನೆ. ಸೊ ಏನೇ ಹಾಗು ಹೋಗುಗಳು ಕೂಡ ರೈತನೇ ಅದಕ್ಕೆ ಎಲ್ಲದಕ್ಕೂ ಅವಲಂಬಿತವಾಗಿರ್ತಾನೆ. ಎಲ್ಲದ ರೆಸ್ಪಾನ್ಸಿಬಿಲಿಟಿ ಕೂಡ ರೈತನೇ ತಗೋತಾರೆ. ಸೊ ಇದನ್ನ ಯಾವ ತರ ಈಸಿ ಮಾಡಬಹುದು? ಫಾರ್ ಎಕ್ಸಾಂಪಲ್, ನಾವು ಹೊಲ ಉಳುಮೆ ಮಾಡೋದಕ್ಕೆ ನಮಗೆ ಏನ್ ಬೇಕು, ಮುಂಚೆ ಎಲ್ಲದನ್ನು ಎತ್ತಿನ ಗಾಡಿ ಯೂಸ್ ಮಾಡ್ಕೋತಾ ಇದ್ರು, ನೇಗಿಲಿನಿಂದ ನಾವು ಹೊಲ ಉಳುಮೆ ಮಾಡ್ತಾ ಇದ್ವಿ. ಬಟ್ ಇವಾಗ ಏನ್ ಮಾಡ್ತಿದೀವಿ, ಟ್ರ್ಯಾಕ್ಟರ್. ಅದಕ್ಕಿಂತ ಜಾಸ್ತಿಯಾಗಿ ಟ್ರ್ಯಾಕ್ಟರ್ ಸ್ವಲ್ಪ ದೊಡ್ಡ ಮಿಷಿನ್ ಆಗ್ತಾ ಇತ್ತು, ಇವಾಗ ಇನ್ನೂ ಸ್ವಲ್ಪ ಡೆವಲಪ್ ಆಗಿ ಆಗಿ ನಾವೇನು ಯೂಸ್ ಮಾಡ್ತಾ ಇದೀವಿ, ಪವರ್ ಟಿಲ್ಲರ್ ನ ಯೂಸ್ ಮಾಡ್ಕೋತಿದ್ವಿ. ಓನ್ಲಿ ಒಬ್ಬ ಮನುಷ್ಯ ಸಾಕು, ಅದನ್ನ ಕೈಯಲ್ಲಿ ಇಟ್ಕೊಂಡು ಹೋದ್ರೆ ಸಾಕು, ಈಸಿಯಾಗಿ ಕೆಲಸ ಆಗ್ತಿದೆ. ಇನ್ನೂ ಡೆವಲಪ್ ಆಗ್ತಾ ಆಗ್ತಾ ಏನಾಗ್ತಿದೆ, ಇವಿ ಅಂದ್ರೆ ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ನ ಯೂಸ್ ಮಾಡಿಕೊಂಡು ಮಾಡ್ತಾ ಇದೀವಿ. ಇದಕ್ಕೇನೇನೇ ಇನ್ನೂ ಈಸಿ ಆಗ್ಲಿ ಅಂತ ಹೇಳಿ ಇನ್ನೂ ಸ್ವಲ್ಪ ಅಭಿವೃದ್ಧಿ ಮಾಡ್ತಾ ಇದೀವಿ. ಏನಂತಂದ್ರೆ ಅದಕ್ಕೆ ಇಂಟರ್ನೆಟ್ ನ ಅಳವಡಿಸೋದು. ಸೊ ಇಂಟರ್ನೆಟ್ ನ ಅಳವಡಿಸಿದ ಮೇಲೆ ಏನಾಗ್ತಿದೆ ಅಂತ ಅಂದ್ರೆ, ಎಲ್ಲೋ ಒಂದ್ ಕಡೆ ಕೂತಿರ್ತಾರೆ, ಇನ್ ಟೈಮಿಗೆ ರೈತರು ಹೊಲಕ್ ಬರಕ್ ಆಗೋದಿಲ್ಲ, ಎಲ್ಲ ಒಂದ್ ಕಡೆ ಕೂತಿರ್ತವೆ, ಅವಾಗ ನಾವ್ ಯಾವ್ದೋ ಒಂದ್ ಮೊಬೈಲ್ ತಗೋತೀವಿ. ಅದಕ್ಕೆ ಸೂಟ್ ಆಗುವಂತಹ ಒಂದು ಆಪ್ ನ ನಾವು ಇನ್ಸ್ಟಾಲ್ ಮಾಡ್ಕೊಂಡಿರ್ತೀವಿ. ಸೊ ಇದಕ್ಕೆ ಟ್ರ್ಯಾಕ್ಟರ್ಗೆ ಅಥವಾ ಪವರ್ ಟಿಲ್ಲರ್ಗೆ ಮತ್ತೆ ರೈತನಿಗೆ ಯಾವ ತರ ಕನೆಕ್ಷನ್ ಇರಬೇಕು ಅಂತ ಅಂದ್ರೆ, ಓನ್ಲಿ ಸಿಮ್ ಕಾರ್ಡ್ ಅಷ್ಟೇನೆ. ಆ ಮಿಷಿನ್ಗೆ ಸಿಮ್ ಕಾರ್ಡ್ ಹಾಕ್ಬೇಕು, ನಮ್ಮ ಫೋನಲ್ಲಿ ಅದಕ್ಕೆ ಯೂಸ್ ಆಗೋ ಅಥವಾ ಸೂಟಬಲ್ ಆಗಿರೋಂತಹ ಅಪ್ಲಿಕೇಶನ್ ಇತ್ತು ಅಂತ ಅಂದ್ರೆ, ನಾವು ಎಲ್ಲೇ ಕೂತ್ಕೊಂಡ್ಬೇಕಿದ್ರು ಕೂಡ ಮಾನಿಟರ್ ಮಾಡಬಹುದು. ಅಥವಾ ಟ್ರ್ಯಾಕ್ಟರ್ ಅಥವಾ ಪವರ್ ಟಿಲ್ಲರ್ ನ ಹೇಗ್ ನಡೆಸಬಹುದು, ಅದಕ್ಕೆಲ್ಲದಕ್ಕೂ ಕೂಡ ಜಸ್ಟ್ ನಮಗೇನ್ ಬೇಕು ಅಂತ ಅಂದ್ರೆ, ಒಂದೇ ಒಂದು ಅಪ್ಲಿಕೇಶನ್ ಅಷ್ಟೇ ಬೇಕು, ಅದ್ರ ಜೊತೆಗೆ ಇಂಟರ್ನೆಟ್. ಇದರಿಂದ ಏನಾಗುತ್ತೆ ಅಂತ ಅಂದ್ರೆ, ಕರೆಕ್ಟ್ ಟೈಮಿಗೆ ನಮ್ಮ ಹೊಲ ಉಳುಮೆ ಆಗುತ್ತೆ. ಅದಕ್ಕೂ ಕೂಡ ನಾವು ಪ್ರತಿಯೊಂದಕ್ಕೂ ಇದನ್ನ ಸೆಟ್ ಮಾಡ್ಬೇಕು, ಅಂದ್ರೆ ಎಷ್ಟು ಆಳದಲ್ಲಿ ನಮ್ಮ ಹೊಲ ಉಳುಮೆ ಮಾಡ್ಬೇಕು, ಎಷ್ಟು ಏರಿಯಾ ಇದೆ ಅಂದ್ರೆ ನಮ್ಮ ಹೊಲ ಎಷ್ಟಿದೆ, ಅದನ್ನೆಲ್ಲದನ್ನು ಕೂಡ ಅದಕ್ಕೆ ಸೆಟ್ ಮಾಡಿದ್ರೆ ಸಾಕು, ತನ್ನಷ್ಟಕ್ಕೆ ತಾನೇನೆ ಆ ಮಿಷಿನ್ ಅಥವಾ ಪವರ್ ಟಿಲ್ಲರ್ ಅಥವಾ ಟ್ರ್ಯಾಕ್ಟರ್ ಏನಾಗುತ್ತೆ, ಎಲ್ಲಾ ಹೊಲ ಉಳುಮೆ ಮಾಡಿಬಿಟ್ಟು ಭೂಮಿನ ರೆಡಿ ಮಾಡಿ ಕೊಡುತ್ತೆ. ಇದು ಭೂಮಿನ ಹೇಗೆ ನಾವು ಟ್ರ್ಯಾಕ್ಟರ್ ಅಥವಾ ನೇಗಿಲು ಯೂಸ್ ಮಾಡಿಕೊಂಡು ಹೇಗೆ ನಾವು ನೆಲ ಉಳುಮೆನ ಫಲವತ್ತಾಗಿ ಮಾಡ್ತೀವೋ ಅದೇ ತರನೇ ಇಂಟರ್ನೆಟ್ ನ ಯೂಸ್ ಮಾಡ್ಕೊಂಡು ಕೂಡ ನಾವು ಕ್ಲೀನ್ ಆಗಿ ಮಾಡಬಹುದು. ಇದರಿಂದ ಏನಾಗುತ್ತೆ, ಮೊದಲನೇದಾಗಿ ಯಾರೋ ಬರಲಿಲ್ಲ, ಅವನ್ನ ಕರೆದೆ, ಅವ್ರ ಎತ್ತಿನ ಗಾಡಿನ ಕರೆದೆ, ಅವ್ರು ಇನ್ ಟೈಮಿಗೆ ಸಿಕ್ಲಿಲ್ಲ ಅನ್ನೋ ಪ್ರಾಬ್ಲಮ್ ನ ಕೂಡ ನಾವು ಬೇಗ ಸಾಲ್ವ್ ಮಾಡಬಹುದು. ಮತ್ತೆ ಇದು ಬೇಗ ಒಂದ್ ಗಂಟೆ, ಎರಡು ಗಂಟೆ, ಮೂರು ಗಂಟೆಲ್ಲ ಆಗೋ ಕೆಲಸಗಳನ್ನೆಲ್ಲದನ್ನು ಒಂದೂವರೆ ಗಂಟೆ ಎರಡು ಗಂಟೆಲ್ಲೆಲ್ಲ ಬೇಗ, ಸಮಯ ಎಲ್ರಿಗೂ ಮುಖ್ಯ ಆಗಿರೋದ್ರಿಂದ ಬೇಗ ಮುಗಿಸ್ಬೋದು ಈ ಕೆಲಸನ. ಅದಾದ್ಮೇಲೆ ಹವಾಮಾನ ಹೇಗೆ, ಹವಾಮಾನ ಅಂತಂದ್ರೆ ಮಳೆ ಆಗೋದು, ಮಳೆ ಯಾವಾಗ ಬರುತ್ತೆ. ಇವಾಗ ಎಲ್ಲರಿಗೂ ಗೊತ್ತು, ಪ್ರತಿಯೊಬ್ಬರು ಫೋನಲ್ಲೂ ಕೂಡ ವೆದರ್ ಅನ್ನೋ ಒಂದು ಅಪ್ಲಿಕೇಶನ್ ಇದೆ, ಅದರಿಂದ ಎಲ್ಲಿ ಮಳೆ ಬರುತ್ತೆ, ಯಾವಾಗ ಮಳೆ ಬರುತ್ತೆ, ಎಷ್ಟು ಸೆಂಟಿಮೀಟರ್ಸ್ ಅಥವಾ ಎಷ್ಟು ಮಿಲಿಮೀಟರ್ಸ್ ಮಳೆ ಆಗುತ್ತೆ ಅಂತಂದೇಳಿ ಪ್ರತಿಯೊಬ್ಬರಿಗೂ ಗೊತ್ತು. ಸೊ ಅದ್ರ ಮೇಲೆ ಕೂಡ ಯಾವ ಭೂಮಿಗೆ, ಯಾವ ಭೂಪ್ರದೇಶಕ್ಕೆ, ಯಾವ ಮಣ್ಣಿನಿಗೆ ಯಾವ ತರಹದ ಬೆಳೆಗಳನ್ನ ಹಾಕಬೇಕು ಅಂತಂದೇಳಿ ನಾವು ಮುಂಚೆನೆ ನಿರ್ಧಾರ ಮಾಡಿಕೊಂಡು ಆಮೇಲೆ ಅದನ್ನ ಆ ಬೆಳೆಗಳನ್ನ ಹಾಕ್ತೀವಿ. ಸೊ ಇದನ್ನು ಕೂಡ ಕ್ಲೌಡ್ ಕಂಪ್ಯೂಟಿಂಗ್ ಅಂತ ಒಂದು ವ್ಯವಸ್ಥೆಯಿಂದ ನಾವು ತಿಳ್ಕೋಬಹುದು. ಯಾವ ಪ್ರದೇಶದಲ್ಲಿ ಯಾವಾಗ ಮಳೆ ಬರುತ್ತೆ, ಎಷ್ಟು ಮಳೆ ಬರುತ್ತೆ, ನಮ್ಮ ಹವಾಮಾನ ಏನಾಗ್ತಿದೆ, ನಮ್ಮ ಪ್ರದೇಶದಲ್ಲಿ ಏನೆಲ್ಲ ಆಗು ಹೋಗುಗಳಾಗ್ತಾ ಇದೆ ಅಂತಂದೇಳಿ ನಾವು ತಿಳ್ಕೋಬಹುದು. ಅದಾದ ನಂತರ ನಮ್ಮ ನೆಲಕ್ಕೆ ಯಾವ ಅಥವಾ ನಮ್ಮ ಭೂಮಿಗೆ ಯಾವ ಬೆಳೆಗಳು ಅಥವಾ ತೋಟಗಾರಿಕೆ ಬೆಳೆ ಹಾಕಿದ್ರೆ ಹೆಲ್ಪ್ಫುಲ್ ಆಗುತ್ತಾ, ಇಲ್ಲ ಅಂತ ಅಂದ್ರೆ ನಾವು ಬೆಳೆತರೋಂತ ಸಿರಿಧಾನ್ಯಗಳಾದಂತಹ ರಾಗಿ, ಇಲ್ಲ ಅಂದ್ರೆ ಜೋಳ, ಭತ್ತ, ಯಾವ ಬೆಳೆಗಳನ್ನ ಹಾಕಿದ್ರೆ ಯಾವ ತರ ಹೆಲ್ಪ್ ಆಗುತ್ತೆ ಅಂತಂದೇಳಿ ಸಹನು ಈ ಕ್ಲೌಡ್ ಕಂಪ್ಯೂಟಿಂಗ್ ಅಥವಾ ವೆದರ್ ಅನ್ನೋ ಅಪ್ಲಿಕೇಶನ್ ಇಂದ ನಾವು ತಿಳ್ಕೋಬಹುದಾಗಿದೆ. ಇದಾದ ನಂತರ ನಮ್ಗೆ ಭೂಮಿ ರೆಡಿ ಆಗಿದೆ, ಯಾವ ಬೆಳೆ ಹಾಕ್ಬೇಕು ಅಂತ ಗೊತ್ತಾಗಿದೆ, ಆ ಬೆಳೆಗಳ ತಕ್ಕಂತಹ ರಸಗೊಬ್ಬರ ಆಗ್ಬೋದು, ಎಲ್ಲದೂ ಗೊತ್ತಾಗಿದೆ. ಬಟ್ ನೆಕ್ಸ್ಟ್ ಏನಾಗುತ್ತೆ, ಎಷ್ಟು ಸೆಂಟಿಮೀಟರ್ಸ್ ಗೆ, ಎಷ್ಟು ಡೆಪ್ತ್ ಗೆ ನಾವು ಸಸಿಗಳನ್ನ ನೆಡಬೇಕು ಅಥವಾ ಬೀಜನ ಬಿತ್ತನೆ ಮಾಡಬೇಕು. ಇದರಿಂದ ಏನು ಆಗುತ್ತೆ ಅಂತಂದ್ರೆ, ಕೆಲವೊಂದ್ಸತಿ ಹಾಳ ಜಾಸ್ತಿ ಆದಂಗೆ ಬೀಜಗಳ ಮೊಳಕೆ ಪ್ರಮಾಣ ಅಥವಾ ತೋಟಗಾರಿಕೆ ಬೆಳೆಗಳಲ್ಲಿ ಸಸಿಗಳನ್ನ ನೆಟ್ಟಾಗ ಅದರದ್ದು ಜೀವ ಹೇಗೆ ಇರುತ್ತೆ ಅಂತಂದೇಳಿ ತಿಳ್ಕೋಬಹುದಾಗಿದೆ. ಅದೆಲ್ಲದಕ್ಕೂ ಕೂಡ ಮಣ್ಣಿನಲ್ಲಿರುವ ತೇವಾಂಶ, ಮಣ್ಣಿನಲ್ಲಿರುವ ಸಾಂದ್ರತೆ ಅಂದ್ರೆ ಹ್ಯುಮಿಡಿಟಿ, ಮತ್ತೆ ಮಣ್ಣಿನಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ ಅಂದ್ರೆ ಮೇಜರ್ ಆಗಿ ನಮಗೆ ಗೊತ್ತಿದೆ ಮಣ್ಣಿನಲ್ಲಿ ಏನೆಲ್ಲ ಇರುತ್ತೆ. NPK ಅಂದ್ರೆ ಏನಂತಂದೇಳಿ, ಸಾರಜನಕ, ರಂಜಕ ಮತ್ತೆ ಪೊಟ್ಯಾಷಿಯಂ. ಅಂದ್ರೆ ಅಚ್ಚ ಕನ್ನಡದಲ್ಲಿ ಗೊತ್ತಿರೋದಕ್ಕಿಂತ ಎಲ್ರಿಗೂ ಕೂಡ NPK ಅಂತ ಗೊತ್ತು, ನೈಂಟಿನಾಲ್ ಅಂತ ಗೊತ್ತು, DAP ಅಂತ ಗೊತ್ತು. ಈ ಎಲ್ಲಾ ರಸಗೊಬ್ಬರಗಳಿಗೂ ಎಲ್ಲರಿಗೂ ಕೂಡ ಪರಿಚಯವಾಗಿದೆ ಅದು ಎಷ್ಟು ಪ್ರಮಾಣದಲ್ಲಿದೆ. ಅದಕ್ಕೆಲ್ಲದಕ್ಕಿಂತ ಮುಂಚೆ ನಾವು ಕೆಲವರು ರೈತ ಬಾಂಧವರು ಏನ್ ಮಾಡ್ತಾರೆ, ಆ ಮಣ್ಣಿನ ತಗೊಂಡೋಗ್ಬಿಟ್ಟು ಲ್ಯಾಬಿಗೆ ಕೊಟ್ಬಿಟ್ಟು ಟೆಸ್ಟ್ ಮಾಡ್ತಾರೆ. ಹಾಕುವಾಗ ಗೊತ್ತಾಗುತ್ತೆ ನಮ್ಗೆ ನಮ್ಮ ಮಣ್ಣಲ್ಲಿ ಎಷ್ಟು ಪ್ರಮಾಣದ ಎನ್ ಪಿ ಕೆಸ್ ಇದೆ ಮತ್ತೆ ಎಷ್ಟು ಪ್ರಮಾಣದಲ್ಲಿ ಮೈನರ್ ನ್ಯೂಟ್ರಿಯೆಂಟ್ಸ್ ಇದೆ ಅಂತಂದೇಳಿ ಎಲ್ಲ ಗೊತ್ತಾಗುತ್ತೆ. ಬಟ್ ಅದಕ್ಕೂ ಕೂಡ ನಮ್ಗೆ ಏನಿಲ್ಲ ಅಂತಂದ್ರು ಒಂದು 15-20 ದಿನ ಟೈಮ್ ಬೇಕು. ಅದ್ರ ಬದಲಾಗಿ ನಾವು ನಮ್ಮ ಹೊಲದಲ್ಲಿ ಇಂತಿಷ್ಟು ಆಳದಲ್ಲಿ ನಮ್ ಯಾವ್ದು ಇವಾಗ ಹೇಳಿದಲ್ಲ ಇಂಟರ್ನೆಟ್ ಆಫ್ ಥಿಂಗ್ಸ್ ಮಿಷನ್ ಅನ್ನ ಅಳವಡಿಸಿದ್ರೆ ಏನೆಲ್ಲ ತಿಳ್ಕೊಬಹುದು ಅಂತ ಅಂದ್ರೆ ನಮ್ಮ ಮಣ್ಣಿನಲ್ಲಿ ಎಷ್ಟು ತೇವಾಂಶ ಇದೆ, ಮಣ್ಣಿನ ತಾಪಮಾನ ಎಷ್ಟಿದೆ, ಮತ್ತೆ ಮಣ್ಣಿನಲ್ಲಿ ಯಾವ್ಯಾವ ಪ್ರಮಾಣದಲ್ಲಿ ನ್ಯೂಟ್ರಿಯೆಂಟ್ಸ್ ಇದಾವೆ ಅಂದ್ರೆ ಎನ್ ಪಿ ಕೆ ಎಷ್ಟಿದೆ ಅಂತಂದೇಳಿ ಎಲ್ಲದನ್ನು ಕೂಡ ನಮ್ಗೆ 15-20 ನಿಮಿಷದಲ್ಲಿ ನಮ್ಗೆ ಗೊತ್ತಾಗ್ಬಿಡುತ್ತೆ ನಾವು ಈ ಮಣ್ಣಿಗೆ ಈ ಬೆಳೆ ಸೂಕ್ತವಾಗಿದೆಯೋ ಇಲ್ವೋ ಅಂತಂದೇಳಿ. ಇದು ಇಂಟರ್ನೆಟ್ ಆಫ್ ಥಿಂಗ್ಸ್ ಅಥವಾ IoT ಇನ್ ಸಾಯಿಲ್ ಅಥವಾ IoT ಇನ್ ಮಣ್ಣು ಅಂತಂದೇಳಿ ನಮ್ಗೆ ಗೊತ್ತಾಗುತ್ತೆ. ಇದಾದ ನಂತರ ಬೆಳೆ ಬಿತ್ತನೆ ಆಗಿದೆ, ಇವಾಗ ಬೆಳೆ ಕೂಡ ಒಂದು ಲೆವೆಲ್ಗೆ ಬಂದಿದೆ, ಇದಾದ್ಮೇಲೆ ನಮ್ಗೆ ಏನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ಕಳೆ, ಇಲ್ಲ ಅಂತಂದ್ರೆ ನೀರಾವರಿ ಟೈಮಲ್ಲಿ ನೀರಿಡಬೇಕು, ಅದಿಲ್ಲ ಅಂದ್ರೆ ರೋಗನಾಶಕ, ಇಲ್ಲ ರೋಗಗಳ ಬಾಧೆ ಅಥವಾ ಕೀಟಗಳ ಬಾಧೆ. ಈ 4 ಪ್ರಾಬ್ಲಮ್ ಯಾವುದೇ ತರಹದ ಬೆಳೆಗಳಲ್ಲಿ ಬಂದೇ ಬರುತ್ತೆ. ಅದಕ್ಕೆ ನಮ್ ನೀರಾವರಿನಲ್ಲಿ ಇವಾಗ ಎಲ್ರಿಗೂ ಗೊತ್ತಿದೆ 2 ನೀರಾವರಿ ಸಿಸ್ಟಮ್ಸ್ ಇದೆ, ಒಂದು ಡ್ರಿಪ್ ಇರಿಗೇಷನ್ ಇದೆ, ಇನ್ನೊಂದು ಸ್ಪ್ರಿಂಕ್ಲರ್ ಇರಿಗೇಷನ್ ಇದೆ. ಇದೆರಡನ್ನು ಕೂಡ ನಿಮ್ಗೆಲ್ರಿಗೂ ಗೊತ್ತು, ಮೋಟರ್ನ ಆಟೋ ಸ್ಟಾರ್ಟ್ ಮಾಡಬಹುದು, ಆಟೋ ಆಫ್ ಮಾಡಬಹುದು ಅಂತಂದೇಳಿ. ಬಟ್ ಅಲ್ಲಿ ಏನಾಗಿದೆ ಅಂತಂದ್ರೆ ಒಂದೇ ಒಂದು ಮೇಜರ್ ಪ್ರಾಬ್ಲಮ್ ಏನಂತಂದ್ರೆ ನಮ್ಗೆ ಕರೆಂಟ್ ಯಾವಾಗ ಬರುತ್ತೆ ಯಾವಾಗ ಬರೋದಿಲ್ಲ ಅಂತ ಗೊತ್ತಾಗೋದಿಲ್ಲ. ಯಾವಾಗ ಬರುತ್ತೆ ಯಾವಾಗ ಬರೋದಿಲ್ಲ ಅಂತ ಗೊತ್ತಾದಾಗ ಆಟೋ ಸ್ಟಾರ್ಟ್ ಆಟೋ ಆಫ್ ಮಾಡಿ ಇಟ್ಬಿಟ್ಟು ಬಂದ್ಬಿಡ್ತೀವಿ. ಬಟ್ ಆದ್ರೆ ಪವರ್ ಜಾಸ್ತಿ ಆದ್ರೆ ಅಥವಾ ಕರೆಂಟ್ ಹರಿವಿಕೆ ಜಾಸ್ತಿ ಆದಾಗ ಏನಾಗುತ್ತೆ, ಮಿಷಿನ್ ಸುಟ್ಟೋಗುತ್ತೆ ಅಥವಾ ಮೋಟರ್ ಸುಟ್ಟೋಗುತ್ತೆ. ಈ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡಬಹುದು ಅಂತಂದ್ರೆ ಆ ಮೋಟರ್ ಏನಿರುತ್ತೆ ಅದಕ್ಕೆ ನಾವು ಒಂದು ಚಿಪ್ನ ಅಳವಡಿಸಬಹುದು. ಇವಾಗ ಹೇಳಿದಾಗೆ IoTನ ಅಳವಡಿಸಿದ್ರೆ ನಮ್ಗೆ ಮೊಬೈಲ್ಗೆ ಒಂದು ನೋಟಿಫಿಕೇಶನ್ ಬರುತ್ತೆ, ನಾವೆಲ್ಲ ಊರಿಗೆ ಹೋಗಿರ್ತೀವಿ ಅಥವಾ ಮನೇಲಿ ಇರ್ತೀವಿ, ಹೊಲ 1-10 ಕಿಲೋಮೀಟರ್ ದೂರ ಇರುತ್ತೆ, ಅವಾಗ ಏನ್ ಮಾಡ್ತೀವಿ ನಮ್ಮ ಮೊಬೈಲಿಗೆ ಒಂದು ನೋಟಿಫಿಕೇಶನ್ ಬಂದ್ಬಿಡುತ್ತೆ, ಅವಾಗ ಓ ಇವಾಗ ಕರೆಂಟ್ ಬಂದಿದೆ, ಇವಾಗ ನಮ್ಮ ಮೋಟರ್ ಚಾಲು ಆಗ್ತಿದೆ. ಅದೇ ತರನೇ ಇನ್ನೊಂದು ನೋಟಿಫಿಕೇಶನ್ ಬರುತ್ತೆ, ಇಲ್ಲ ಪವರ್ ಜಾಸ್ತಿ ಆಗಿದೆ ಅಥವಾ ಕರೆಂಟ್ ಫ್ಲೋ ಜಾಸ್ತಿ ಆಗಿದೆ, ಇದರಿಂದ ಮೋಟರ್ಗೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ, ಈಗ ಆಫ್ ಮಾಡೋದಿಲ್ಲ. ಇದೆಲ್ಲ ಮಾಹಿತಿಯನ್ನು ಕೂಡ ನಾವು IoT ಇಂದ ನಾವು ತಿಳ್ಕೊಬಹುದಾಗಿದೆ. ಅದಾದ ನಂತರ ನೀರಾವರಿ, ಇವಾಗ ಎಲ್ರಿಗೂ ಕೂಡ ಗೊತ್ತು ನೀರಿಡೋದು ಈಸಿ ಆಗೋಗ್ಬಿಡುತ್ತೆ, ಆದ್ರೆ ಕೀಟನಾಶಕ ಹೇಗೆ, ಕೀಟಗಳ ಬಾಧೆಗಳನ್ನ ಹೇಗೆ ತಡೆಗಟ್ಟಬಹುದು, ಮತ್ತೆ ರೋಗಗಳ ಬಾಧೆ ತಡೆಗಟ್ಟುವುದು, ಮತ್ತೆ ಕಳೆ ತೆಗೆಯೋದಕ್ಕೆ. ಇವಾಗ ಎಲ್ರಿಗೂ ಗೊತ್ತಿರೋ ತರನೇ ಕಳೆ ತೆಗಿಬೇಕು ಅಂತಂದ್ರೆ ಒಂದು ಹೆಣ್ಮಕ್ಳಿಗೆ ಕೂಲಿನೇ 250 ರೂಪಾಯಿಂದ 300 ರೂಪಾಯಿ ಕೇಳ್ತಾರೆ. ಅದಕ್ಕೆ ಕೂಡ ಅವ್ರನ್ನ ಕರ್ಕೊಬರ್ಬೇಕು, ಕರ್ಕೊಂಡು ಹೋಗ್ಬೇಕು, ಇನ್ನೊಂದು ಮತ್ತೊಂದು ಮಗದೊಂದು ಎಲ್ಲದನ್ನು ಬೇಕಾಗ್ತದೆ. ಆದ್ರೆ ಅದೆಲ್ಲದನ್ನು ಕೂಡ ಒಂದಲ್ಲ ಒಂದ್ ರೀತಿ ಖರ್ಚು ಜಾಸ್ತಿ ಆಗ್ತಾನೆ ಇದೆ. ಅದೆಲ್ಲಾ ಖರ್ಚನ್ನ ಕಡಿಮೆ ಮಾಡೋದಕ್ಕೆ ಒಂದ್ ಮಿಷಿನ್ ತಗೊಂಡ್ಬಿಟ್ರೆ ಸಾಕು, ಒಂದ್ ಮಿಷಿನ್ ಏನಿಲ್ಲ ಅಂದ್ರೂ 5-10 ವರ್ಷ ಬಂದೇ ಬರುತ್ತೆ. ಆ 5-10 ವರ್ಷ ಬರೋದಲ್ದ್ರೆ ವರ್ಷಕ್ಕೊಂದ್ಸತಿನೋ 2 ವರ್ಷಕ್ಕೊಂದ್ಸತಿನೋ ಸನ್ ಸರ್ವಿಸ್ ಮಾಡಿದ್ರೆ ಅಥವಾ ಏನಾದ್ರೂ ಪ್ರಾಬ್ಲಮ್ ಆದಾಗ ತೋರಿಸಿದ್ರೆ ಅದರಿಂದ ನಮ್ಗೇನಾಗುತ್ತೆ, ಕೂಲಿಗಳಿಗೆ ಕೊಡುವಂತಹ ಹಣ ಉಳಿಯುತ್ತೆ. ಅದನ್ನೇ ನಾವು ಸ್ವಲ್ಪ ಜಾಸ್ತಿ ಇನ್ವೆಸ್ಟ್ ಮಾಡಿಬಿಟ್ರೆ, ಒಂದೇ ವರ್ಷದಲ್ಲಿ ಫಸ್ಟ್ ಟೈಮ್ ಜಾಸ್ತಿ ಇನ್ವೆಸ್ಟ್ ಮಾಡಿದ್ರೆ ಮಿಷಿನ್ದು ಯಾವಾಗ್ಲೂ ಕೂಡ ಅದರದ್ದು ಜೀವಾವಧಿ ಜಾಸ್ತಿನೇ ಇರುತ್ತೆ. ಸೊ ಇದರಿಂದ ಕಳೆ ತೆಗೆಯೋದು ಪ್ರಾಬ್ಲಮ್ ಕೂಡ ಬೇಗ ಕಡಿಮೆ ಆಗುತ್ತೆ. ಮತ್ತೆ ಕೀಟನಾಶಕ ಮತ್ತೆ ರೋಗನಾಶಕಗಳನ್ನ, ನಮ್ಗೆ ಯಾವ್ದೋ ಒಂದು ರೋಗ ಬಂದಿರುತ್ತೆ ಅಥವಾ ಯಾವ್ದೋ ಒಂದು ಹುಳಗಳು ಬಂದಿರುತ್ತೆ, ಅದಕ್ಕೆ ಸೂಕ್ತವಾಗಿರ್ತಕ್ಕಂತಹ ಕೀಟನಾಶಕ ಮತ್ತೆ ರೋಗನಾಶಕಗಳನ್ನ ನಾವು ಸಿಂಪರಣೆ ಮಾಡಬಹುದು. ಸಿಂಪರಣೆ ಮಾಡೋದಕ್ಕೆ ಕೂಡ ಅಥವಾ ನೀರಾವರಿ ಮಾಡಲಿಕ್ಕೆ ಕೂಡ ಇನ್ನ ಅಭಿವೃದ್ಧಿ ಹೊಂದಿರೋ ಕಾಲಘಟ್ಟದಲ್ಲಿ ನಾವೇನ್ ಮಾಡ್ತಾ ಇದೀವಿ, ಡ್ರೋನ್ ಅಂತ ಎಲ್ರಿಗೂ ಪರಿಚಯ ಇದೆ. ಈ ಎಲ್ಲಾ ಮದುವೆಗಳಲ್ಲಿ ಫಂಕ್ಷನ್ ಗಳಲ್ಲಿ ಡ್ರೋನ್ ನ ಯೂಸ್ ಮಾಡಿಕೊಂಡು ಫೋಟೋ ತೆಗಿತಾರೆ. ಅದೇ ತರನೇ ಕೃಷಿಯಲ್ಲೂ ಕೂಡ ಡ್ರೋನ್ ನ ಯೂಸ್ ಮಾಡಿಕೊಂಡು ನೀರಿಡಬಹುದು, ಅಂದ್ರೆ ಓನ್ಲಿ ಸ್ಪ್ರಿಂಕ್ಲಿಂಗ್ ಮಾಡ್ಲಿಕ್ಕೆ ಮಾತ್ರ ಯೂಸ್ ಆಗುತ್ತೆ. ಆ ನೀರಿಗೆ ನಾವು ರೋಗನಾಶಕ ಅಥವಾ ಕೀಟನಾಶಕ ಹಾಕಿದಾಗ ಎರಡು ಕೆಲಸ ಆಗೋಗುತ್ತೆ, ಒಂದು ಇರಿಗೇಷನ್ ಮಾಡ್ದಂಗು ಆಗುತ್ತೆ, ಮತ್ತೆ ಇನ್ನೊಂದು ರೋಗನಾಶಕ ಅಥವಾ ಕೀಟನಾಶಕ ಇದ್ದಾಗ ಅದನ್ನ ಸ್ಪ್ರೇ ಮಾಡ್ಲಿಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಡ್ರೋನ್ ಅನ್ನ ಏನಂತ ಕರೀತಾರೆ ಅಂತಂದ್ರೆ ಅನ್ಮ್ಯಾನ್ಡ್ ವೆಹಿಕಲ್ ಅಂತಾನು ಕೂಡ, ಅಂದ್ರೆ ಮನುಷ್ಯನ ಸಹಾಯತೆ ಇಲ್ದೇನೆ ಕೂಡ ಅದನ್ನ ರನ್ ಮಾಡಬಹುದು, ಅದಕ್ಕೆ ಅದನ್ನ ಅನ್ಮ್ಯಾನ್ಡ್ ವೆಹಿಕಲ್ ಅಂತ ಕರೀತಾನೆ. ಈಗ ಕೃಷಿಯಲ್ಲಿ IoT ಅಂತಂದ್ರೆ ನಾವು ಯಾವ್ದು ವಸ್ತುಗಳನ್ನ ಅಥವಾ ಯಾವ ಯಂತ್ರೋಪಕರಣ ಜಾಸ್ತಿ ಯೂಸ್ ಮಾಡ್ತೀವಿ ಅಂತಂದ್ರೆ, ಒಂದು ಡ್ರೋನ್ಸ್ ಯೂಸ್ ಮಾಡ್ತೀವಿ, ಇನ್ನೊಂದು ರೋಬೋ ಯೂಸ್ ಮಾಡ್ತೀವಿ, ಮತ್ತೆ ಅನ್ಮ್ಯಾನ್ಡ್ ವೆಹಿಕಲ್ಸ್. ಇವೆಲ್ಲ ಕೂಡ ಸ್ವಲ್ಪ ಅಪ್ಡೇಟೆಡ್ ಆಗಿದ್ದಾವೆ, ಬಟ್ ನಮಗೆಲ್ಲ ಚಿರಪರಿಚಿತ ಆಗಿರ್ತಕ್ಕಂಥದ್ದು ಡ್ರೋನ್ ಮತ್ತೆ ರೋಬೋಗಳು. ಇದಾದ್ಮೇಲೆ ಇವಾಗ ರೋಗನಾಶಕ ಸಿಂಪರಣೆ ಮಾಡಿದ್ದಾಯ್ತು ಅಥವಾ ಕೀಟನಾಶಕ ಸಿಂಪರಣೆ ಮಾಡಿದ್ದಾಯ್ತು, ಇರಿಗೇಷನ್ ಕೊಟ್ಟಿದ್ದು ಆಗಿದೆ. ಇದಾದ ನಂತರ ನಮ್ಮ ಬೆಳೆಗಳು ಇಳುವರಿ ಟೈಮಿಗೆ ಬಂದಿದ್ದೆ, ಅದನ್ನ ಕಟಾವ್ ಮಾಡ್ಬೇಕು ಅಥವಾ ಕೊಯ್ಲು ಮಾಡ್ಬೇಕು. ಇದಕ್ಕೆ ಕೂಡ ನಾವು IoT ಕೂಡ ಯೂಸ್ ಮಾಡಬಹುದು. ಇವಾಗ ತೋಟಗಾರಿಕೆ ಬೆಳೆಗಳಲ್ಲಿ ಯಾವ್ಯಾವಿದೆ, ತರಕಾರಿಗಳಿದ್ದಾವೆ, ಹೂಗಳಿದ್ದಾವೆ, ಹಣ್ಣುಗಳಿದ್ದಾವೆ. ಈಗ ಟೊಮೆಟೊ ಬೆಳೆಗಳನ್ನ ಹಾಕಿರ್ತೀವಿ, ಅದು ಒಂದು ಬೇಗ ಹಣ್ಣಾಗುತ್ತೆ, ಕೆಲವೊಂದು ಬೇಗ ಹಣ್ಣಾಗೋದಿಲ್ಲ. ಅದನ್ನ IoT ಯೂಸ್ ಮಾಡಿಕೊಂಡು ರೋಬೋಗಳನ್ನ ಯೂಸ್ ಮಾಡಬಹುದು. ಆ ರೋಬೋಗಳಿಗೆ ನಾವು ಮಾಹಿತಿಯನ್ನ ಫೀಡ್ ಮಾಡಿದಾಗ ಅದೇನ್ ಮಾಡುತ್ತೆ, ಎಲ್ಲದನ್ನು ಕ್ಯಾಲ್ಕುಲೇಟ್ ಮಾಡಿರುತ್ತೆ. ಓ ಈ ಹಣ್ಣನ್ ಕೀಳ್ಬೇಕು, ಈ ಹಣ್ಣನ್ ಕೀಳ್ಬಾರ್ದು, ಈ ಗಿಡ ನೋಡ್ಬೇಕು, ಈ ಗಿಡ ನೋಡಬಾರ್ದು ಅಂತ ಹೇಳಿ ಎಲ್ಲದನ್ನು ಅದಕ್ಕೆ ಆಗ್ಲೇ ತಿಳ್ಕೊಂಡಿರುತ್ತೆ. ನಾವ್ ಹೇಗೆ ಚಿಕ್ಕ ಮಕ್ಕಳನ್ನ ಹೇಗೆ ಇದನ್ ಮಾಡ್ಬೇಕು ಇದನ್ ಮಾಡಬಾರ್ದು ಅಂತಂದೇಳಿ ಹೇಳ್ಕೊಟ್ಟಾಗ ಹೇಗೆ ತಿಳ್ಕೊಳುತ್ತೆ, ಅದೇ ತರನೇ ರೋಬೋಗಳು ತಿಳ್ಕೊಂಡಿರುತ್ತೆ. ಬರುತ್ತೆ. ಅದೇ ತರ ಉದಾಹರಣೆಗೆ 2-3 ಎಕರೆಯಲ್ಲಿ ಟೊಮೆಟೊ ಗಿಡಗಳನ್ನ ಹಾಕಿರ್ತೀವಿ, ಪ್ರತಿಯೊಂದನ್ನು ಅವತ್ತಿನ ಬೆಳಗ್ಗೆ ನಾವು ಕಟ್ ಮಾಡ್ಕೊಂಡು ಅಥವಾ ಕಿತ್ಕೊಂಡು ಮಾರ್ಕೆಟ್ಗೆ ಹಾಕಿದಾಗ ಅವತ್ತಿನ ರೇಟ್ ಏನಿರುತ್ತೆ ಅದಕ್ಕೆ ಬಂದ್ಬಿಡುತ್ತೆ. ಇದನ್ನ ಬರೀ ನಾವು ಕೂಲಿಗಳನ್ನ ಕರ್ಕೊಂಡೋಗಿ ಮಾಡ್ಬೇಕು ಅಂತಂದ್ರೆ ತುಂಬಾ ಟೈಮ್ ತಗೊಳುತ್ತೆ. ಅದೇ ತರನೇ ಈ ಮಿಷಿನ್ಗಳನ್ನ ತಗೊಂಡೋಗಿ ಹೊಲದಲ್ಲಿ ಬಿಟ್ಟಾಗ ಅದೇನ್ ಮಾಡುತ್ತೆ, ಯಾವ್ಯಾವ್ದು ಕರೆಕ್ಟ್ ಸ್ಟೇಜ್ ಅಲ್ಲಿ ಹಣ್ಣಾಗಿರುತ್ತೆ ಅದನ್ನ ಕ್ಲೀನ್ ಆಗಿ ಕಿತ್ಕೊಂಡು ನಮ್ಗೆ ಕೊಡುತ್ತೆ. ಅದೇ ತರ ಪ್ರತಿಯೊಂದು ಗಿಡನು ಕೂಡ ನಾವು ಮಾನಿಟರ್ ಮಾಡಬಹುದು IoT ಯೂಸ್ ಮಾಡಿಕೊಂಡು. ಈ ಗಿಡಕ್ಕೆ ಯಾವ ನ್ಯೂಟ್ರಿಯೆಂಟ್ಸ್ ಹಾಕ್ಬೇಕು, ಇವಾಗ ನೈಟ್ರೋಜನ್ ಕಡಿಮೆ ಇದೆಯಾ, ಫಾಸ್ಫರಸ್ ಕಡಿಮೆ ಇದೆಯಾ, ಪೊಟ್ಯಾಸಿಯಂ ಕಡಿಮೆ ಇದೆಯಾ, ಅಥವಾ ಈ ಗಿಡಕ್ಕೆ ಏನ್ ಕಾಯಿಲೆ ಬಂದಿದೆ ಅಥವಾ ಯಾವ ಕೀಟಗಳ ಬಾಧೆ ಇದೆ ಅಂತಂದೇಳಿ ಕೂಡ ನಾವು ಪ್ರತಿಯೊಂದು ಗಿಡನೂ ಕೂಡ IoT ಯೂಸ್ ಮಾಡಿಕೊಂಡು ಮಾನಿಟರ್ ಮಾಡಬಹುದು ಅಥವಾ ಮೇಲ್ವಿಚಾರಣೆ ಮಾಡಬಹುದು. ಇವಾಗ ಕಳೆ ತೆಗಿಬೇಕಾಗಿರ್ತದೆ, ಲೇಬರರ್ಸ್ ನ ಕರ್ಕೊಂಡು ಹೋದ್ರು ಸಹ ಕೂಡ ಅವರು 2-3 ಸಾಲು ಕೂತ್ಕೊಂಡು ಕಳೆ ತೆಗಿತಾ ಇರ್ತಾರೆ. ಅದೇ ತರನೇ ಈ ಮಿಷಿನ್ ನ ಫಾರ್ಮುಲೇಟ್ ಮಾಡಿದ್ದಾರೆ ಹೇಗೆ ಅಂತಂದ್ರೆ, 2 ಸಾಲನ್ನ ಅಟ್ಟೆ ಟೈಮಿಗೆ ಆ ಮಿಷಿನ್ 2 ಸಾಲು ಕೂಡ ಹೋಗ್ತಾ ಇದ್ದಾಗ ಅದೇನಾಗ್ತದೆ, ಆ ಕಡೆ ಈ ಕಡೆ ಇರೋ ಗಿಡಗಳನ್ನ ಮಾನಿಟರ್ ಮಾಡುತ್ತೆ. ಪ್ರತಿಯೊಂದು ಗಿಡದಲ್ಲಿ ಯಾವ್ಯಾವ ತರಹದ ರೋಗಗಳು ಬರುತ್ತೆ, ಯಾವ್ಯಾವ ಗಿಡಕ್ಕೆ ಯಾವ ಕೀಟಗಳ ಬಾಧೆ ಬಂದಿರುತ್ತೆ, ಅಥವಾ ಕೆಲವೊಂದು ಗಿಡಗಳು ಒಂದ್ ಗಿಡ ಚೆನ್ನಾಗಿ ಹಸಿರಾಗಿದ್ರೆ ಪಕ್ಕದಲ್ಲಿ ಇರೋ ಗಿಡಗಳೇ ಕೂಡ ಒಣಗೋಗ್ಬಿಟ್ಟಿರುತ್ತೆ. ಸೊ ಇದನ್ನೆಲ್ಲದನ್ನು ಕೂಡ ಆ ಮಿಷಿನ್ನ ಯೂಸ್ ಮಾಡಿಕೊಂಡು ನಾವು ಮಾನಿಟರ್ ಮಾಡಿದ್ರೆ ನಮಗೆ ಪ್ರತಿಯೊಂದು ಗಿಡದಲ್ಲಿ ಆಗುವಂತಹ ಏನು ನಷ್ಟ ಆಗುತ್ತೆ ಅದು ಗೊತ್ತಾಗುತ್ತೆ. ಒಂದು ಗಿಡದಲ್ಲಿ ಎಷ್ಟೇ ನಷ್ಟ ಆದ್ರೂ ಕೂಡ ಕೊನೆಗೆ ರೈತನಿಗೆ ಅದ್ರ ನಷ್ಟ ಗೊತ್ತಾಗುತ್ತೆ. ಸೊ ಅದರಿಂದ ಪ್ರತಿಯೊಂದು ಗಿಡನೂ ಕೂಡ ನಾವು ಈ IoT ಮೂಲಕ ಮಾನಿಟರ್ ಮಾಡಬಹುದು. ಅದಾದ್ಮೇಲೆ ಇವಾಗ ನಮ್ಗೆ ಬೆಳೆ ಬಂದಿದೆ, ಕಟಾವ್ ಮಾಡಿದೀವಿ, ಅದನ್ನೆಲ್ಲದನ್ನು ಬಿಸಿಲಲ್ಲಿ ಒಣಗಿಸಿದೀವಿ, ಎಲ್ಲ ಸಂಸ್ಕರಣೆ ಎಲ್ಲ ಮಾಡಿದೀವಿ, ವೇರ್ ಹೌಸ್ ಅಲ್ಲಿ ಕೂಡ ಇಟ್ಟಿದೀವಿ, ಇವಾಗ ಮಾರ್ಕೆಟ್ಗೆ ಹಾಕ್ಬೇಕು. ಈ IoT ಯೂಸ್ ಮಾಡಿಕೊಂಡ್ರೆ ನಮ್ಗೆ ಫೋನಿಗೆ ಒಂದು ಅಪ್ಲಿಕೇಶನ್ ಅಲ್ಲಿ ಒಂದು ಮೆಸೇಜ್ ಬರುತ್ತೆ ಅಥವಾ ನೋಟಿಫಿಕೇಶನ್ ಬರುತ್ತೆ, ಈ ಮಾರ್ಕೆಟ್ ಅಲ್ಲಿ ಇಷ್ಟು ರೇಟ್ ಇದೆ ಇವತ್ತಿನದಕ್ಕೆ. ಅವಾಗ ನಮ್ಮ ಮೇಲೇನೆ ಇರುತ್ತೆ, ರೈತರ ಮೇಲೇನೆ, ಇವತ್ತಿನ ದಿನ ನಾನು ಈ ಬೆಳೆನ ಅಥವಾ ನನ್ನ ಬೆಳೆನ ಮಾರ್ಕೆಟಿಗೆ ಕಳಿಸ್ಲಾ ಅಥವಾ ಬೇಡವಾ, ಇವಾಗ ಹಾಕ್ಲಾ ಬೇಡವಾ ಅಂತಂದೇಳಿ. ಸೊ ಇದೆಲ್ಲದರಲ್ಲೂ ಕೂಡ ನಾವು IoT ಯೂಸ್ ಮಾಡಿಕೊಂಡ್ರೆ ನಮ್ಮ ಕೃಷಿ ಇನ್ನೂ ಸ್ವಲ್ಪ ಅಭಿವೃದ್ಧಿ ಹೊಂದಿ ನಮ್ಗೆ ಆಗ್ತಾ ಇರೋಂಥ ನಷ್ಟಗಳನ್ನ ನಾವು ಕಡಿಮೆ ಮಾಡ್ಕೋಬೇಕಾಗಿದೆ. ಬರೀ ಕೃಷಿಯಲ್ಲಿ ಅಷ್ಟೇ ಅಲ್ಲ, ನಾವು ಬೇರೆ ಕ್ಷೇತ್ರದಲ್ಲೂ ಕೂಡ ವಸ್ತುಗಳಲ್ಲಿ ಅಂತರ್ಜಲ ಅಂದ್ರೆ IoTನ ಯೂಸ್ ಮಾಡ್ಕೋಬೇಕಾಗಿದೆ. ಅದಕ್ಕೊಂದು ಉದಾಹರಣೆ ಕೊಡ್ತೀನಿ. ಎಲ್ಲರಿಗೂ ಕೂಡ ಇವಾಗ ಹೈನುಗಾರಿಕೆ ಕೂಡ ಅಭಿವೃದ್ಧಿಪಡಿಸಬೇಕು ಅಂತಂದೇಳಿ ಹೈನುಗಾರಿಕೆ ಅಭಿವೃದ್ಧಿ ಮಂಡಳಿಯಿಂದ ಕೂಡ ಪ್ರತಿಯೊಬ್ಬ ರೈತರಿಗೆ ಹಸುಗಳನ್ನ ಕೊಡ್ತಾ ಇದ್ದಾರೆ. ಅದಕ್ಕೆ ಒಂದು ಟ್ಯಾಗ್ ಹಾಕ್ತಾರೆ, ಆ ಟ್ಯಾಗ್ ಅಲ್ಲಿ ಮೆಟಲ್ ಪೀಸ್ ಇಟ್ಬಿಟ್ಟು ಆ ಟ್ಯಾಗ್ ಇನ್ನೇ ಹಾಕಿರ್ತಾರೆ. ಎಲ್ಲಾ ಹಸುಗಳಿಗೂ ಯೆಲ್ಲೋ ಕಲರ್ ಟ್ಯಾಗ್ ಇರುತ್ತೆ, ಅಂದ್ರೆ ಹಳದಿ ಕಲರ್ ಟ್ಯಾಗ್ ಇರುತ್ತೆ, ಅದಕ್ಕೊಂದು ಮೆಟಲ್ ಪೀಸ್ ಇರುತ್ತೆ ಕಿವಿಗೆ. ಆ ಮೆಟಲ್ ಪೀಸಿಗೆ ಅಥವಾ ಕುತ್ತಿಗೆಗೆ ಒಂದು ಬೆಲ್ಟ್ ಬರುತ್ತೆ, ಅದಕ್ಕೆ ಒಂದು ಮೈಕ್ರೋಚಿಪ್ ಹಾಕ್ತಾರೆ. ಅದರಿಂದ ಏನ್ ಆಗುತ್ತೆ ಅಂತಂದ್ರೆ, ಹಸು ಯಾವಾಗ ಹಾಲು ಕೊಡುತ್ತೆ, ಎಷ್ಟು ಮೇವು ತಿಂತಾ ಇದೆ, ಹಸುಗೆ ಏನಾದ್ರೂ ಕಾಯಿಲೆ ಇದೆಯಾ ಇಲ್ವಾ, ಇವಾಗ ಹಸು ಎಲ್ಲೋಗ್ತಿದೆ, ಏನೆಲ್ಲ ಆಗ್ತಾ ಇದೆ ಹಸುಗೆ ಅಂತಂದೇಳಿ ಕೂಡ ನಾವು ತಿಳ್ಕೋಬಹುದಾಗಿದೆ. ಹೊರಗಡೆ ದೇಶದಲ್ಲಿ ಏನಾಗ್ತಿದೆ ಅಂತಂದ್ರೆ, ಇವಾಗ ಹೈನುಗಾರಿಕೆ ತುಂಬಾ ಜಾಸ್ತಿ ಇರೋ ದೇಶಗಳಲ್ಲಿ ಅಥವಾ ಹಸುಗಳು ಜಾಸ್ತಿ ಇರೋಂತ ರೈತರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಈ IoTನ ಅಳವಡಿಸ್ಕೊಂಡು ಇವಾಗ ಒಬ್ಬ ರೈತನ ಹತ್ರ ಒಂದು 10-15 ಹಸುಗಳಿದೆ ಅಥವಾ ಒಂದು 50 ಹಸುಗಳಿದೆ ಅಂತಂದ್ರೆ, ಅದನ್ನ ಅಟ್ ಎ ಟೈಮ್ ಮೇವಿಗೆ ಬಿಟ್ಟಾಗ ಅದೆಲ್ಲೆಲ್ಲೋ ಹೋಗ್ತಾ ಇರುತ್ತೆ, ಏನೋ ಮಾಡುತ್ತೆ, ಒಂದ್ ಕೆಲವೊಂದ್ ಹಸುಗಳು ತಪ್ಪಿಸ್ಕೊಂಡು ಹೋಗುತ್ತೆ. ಅದನ್ನ ಹೇಗೆ ಆ ಪ್ರಾಬ್ಲಮ್ನ ತಡೆಗಟ್ಟಬಹುದು ಅಂತಂದ್ರೆ, ಆ ಜಿಯೋ ಫೆನ್ಸಿಂಗ್ ಅಂತ ಮಾಡ್ತಾರೆ. ಜಿಯೋ ಫೆನ್ಸಿಂಗ್ ಅಂತಂದ್ರೆ ಈಗ ಎಲ್ಲರಿಗೂ ಗೊತ್ತು, ನಮ್ಮ ಹತ್ರ ಅಡಿಕೆ ತೋಟನೋ ಬಾಳೆ ತೋಟನೋ ಎಲ್ಲೋ ಇದೆ ಅಂತಂದಾಗ ಫುಲ್ ತಂತಿ ಬೇಲಿ ಹಾಕ್ತಿವಿ, ತಂತಿ ಬೇಲಿಗೆ ನಾವು ಕರೆಂಟ್ ಕೊಟ್ಟಿರ್ತೀವಿ. ಅದೇ ತರನೇ ಜಿಯೋ ಫೆನ್ಸಿಂಗ್ ಅಂತಂದ್ರೆ ಆ ಸುತ್ತ ಬೇಲಿಗೂ ಕೂಡ ಒಂದು ಆಪರೇಟಿಂಗ್ ಸಿಸ್ಟಮ್ ಅಂತ ಹಾಕಿರ್ತಾರೆ, ಅಥವಾ ಒಂದು ಚಿಪ್ನ ಅಳವಡಿಸಿರ್ತಾರೆ, ಅದಕ್ಕೆ ಇಂಟರ್ನೆಟ್ ಕೊಟ್ಟಿರ್ತಾರೆ. ಸೊ ಅವಾಗ ಸುತ್ತ ಇರೋ ಬೌಂಡ್ರಿಗೆ ಹಾಕಿರೋ ಬೇಲಿ ನಮ್ಮ 50 ಅಥವಾ 100 ಹಸುಗಳು ಕೂಡ ಅದಕ್ಕೆ ಕನೆಕ್ಟ್ ಆಗಿರುತ್ತೆ. ಅವಾಗ ಏನಾಗುತ್ತೆ ಅಂತಂದ್ರೆ, ನಮ್ಮ ಹಸುಗಳು ಆ ಜಿಯೋ ಫೆನ್ಸಿಂಗ್ ಇಂದ ಹೊರಗಡೆ ಬಂದಾಗ ನಮಗೆ ಗೊತ್ತಾಗುತ್ತೆ, ಈ ಹಸು ಇಲ್ಲೆಲ್ಲ ಹೋಗ್ತಾ ಇದೆ, ನಮ್ಮ ಬೌಂಡ್ರಿ ಬಿಟ್ಟು ಅಥವಾ ನಮ್ಮ ಪ್ರದೇಶ ಬಿಟ್ಟು ಬೇರೆ ಕಡೆ ಹೋಗ್ತಾ ಇದೆ ಅಂತಂದೇಳಿ ನಮಗೆ ಗೊತ್ತಾಗುತ್ತೆ. ಅದಾದ ನಂತರ ಬೆಳಗ್ಗೆ ಮೇಯಕ್ ಬಿಟ್ಟಾಗಿರ್ತೇವಿ, ಮತ್ತೆ ಸಂಜೆ ಅದೇ ಅದಷ್ಟಕ್ಕೆ ಅದೇ ಬಂದು ಎಲ್ಲಿ ಅದ್ರ ಪ್ಲೇಸ್ ಇರುತ್ತೆ ಅಲ್ಲಿ ಬಂದು ನಿಲ್ಕೊಳ್ಳುತ್ತೆ. ಅದಾದ ನಂತರ ಹಾಲ್ ಕರಿಬೇಕು. ಹಾಲ್ ಕರಿಬೇಕು ಅನ್ನೋದಕ್ಕೂ ಕೂಡ ಅದಕ್ಕೆ ಆಗ್ಲೇ ಮಾನಿಟರ್ ಮಾಡಿರ್ತಾರೆ, ಅಥವಾ ಅದಕ್ಕಾಗ್ಲೇನೆ ಮಾಹಿತಿ ಕೊಟ್ಟಿರ್ತಾರೆ, ಇಲ್ಲಿಗೆ ಇಷ್ಟೊತ್ತಿಗೆ ಹೋಗ್ಬೇಕು, ಇಷ್ಟೊತ್ತಿಗೆ ಹೋಗಿದ ತಕ್ಷಣನೇ ನಮಗೆ ಹಾಲ್ ಕರಿಯೋ ಮಿಷಿನ್ ಕೂಡ ರೆಡಿ ಆಗಿದೆ. ಇವಾಗ ಎಲ್ರಿಗೂ ಗೊತ್ತು, ಹಾಲ್ ಕರಿಯೋದು ಕೂಡ ತುಂಬಾ ಈಸಿ ಆಗಿದೆ. ಜಾಸ್ತಿ ಹಸುಗಳಿದ್ದಾಗ ನಾವು ಮನುಷ್ಯರನ್ನ ಯೂಸ್ ಮಾಡಿಕೊಂಡು ಹಾಲ್ ಕರಿಯೋದಕ್ಕೆ ಆಗೋದಿಲ್ಲ, ಅದಕ್ಕೇನೆ ಮಿಷಿನ್ಸ್ನ ಕೂಡ ರೆಡಿ ಮಾಡಿದ್ದಾರೆ. ಆ ಮಿಷಿನ್ಗಳು ಕೂಡ ರೆಡಿ ಆಗಿರುತ್ತೆ. ಸೊ ಎಲ್ಲ ಹಸುಗಳು ಆ ಹಾಲ್ ಕರೆಯೋ ಶೆಡ್ಡಿಗೆ ಬಂದು ನಿಲ್ಲುತ್ತೆ, ಅವಾಗ ಹಾಲ್ ಕರೆಯೋದು ತನ್ನಷ್ಟಕ್ಕೆ ತಾನೇ ಆ ಮಿಷಿನ್ಗಳು ವರ್ಕ್ ಆಗಕ್ ಸ್ಟಾರ್ಟ್ ಮಾಡುತ್ತೆ. ಹಾಲ್ ಕರೆಯೋದು ಮುಗಿದ್ಮೇಲೆ ಹಸುಗಳಿಗೆ ಒಂದು ಇದು ಇಂಟಿಮೇಷನ್ ಬರುತ್ತೆ, ಆಗೇನ್ ಮಾಡುತ್ತೆ ಹಸುಗಳು ಹಾಲ್ ಕರೆಯೋದೆಲ್ಲ ಆಗಿದೆ ಅಂತಂದೇಳಿ ಗೊತ್ತಾಗುತ್ತೆ. ಅದ್ರ ಪಾಡಿಗೆ ಅದು ಮತ್ತೆ ಹೋಗ್ಬಿಟ್ಟು ಅದಲ್ಲಿ ಕೊಟ್ಟಿಗೆನಲ್ಲಿ ಇರಬೇಕು, ಅಲ್ಲಿಗೆ ಹೋಗಿ ನಿಂತುಕೊಳ್ಳುತ್ತೆ. ಇದೆಲ್ಲದೂ ಕೂಡ ವಸ್ತುಗಳ ಮೇಲೆ ಅಂತರ್ಜಾಲನ ಹಾಕಿದಾಗ ನಮ್ಮ ಮಾನವನಿಗೆ ಎಷ್ಟು ಉಪಯೋಗ ಆಗುತ್ತೆ ಅಂತಂದೇಳಿ ನಮ್ಗೆ ಗೊತ್ತಾಗುತ್ತೆ. ಇದರಿಂದ ನಮ್ಗೆ ಮೇನ್ ಆಗಿ ಏನಾಗುತ್ತೆ ಅಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ಪ್ರಿಸಿಷನ್ ಫಾರ್ಮಿಂಗ್ ಅಥವಾ ಸಸ್ಟೈನಬಲ್ ಅಗ್ರಿಕಲ್ಚರ್ ಅಂದ್ರೆ ನಿಖರ ಬೆಳೆ ಕೃಷಿ ಅಥವಾ ಸುಸ್ಥಿರ ಕೃಷಿ ಅನ್ನೋದು ಮೇನ್ ಧ್ಯೇಯ ಆಗಿರೋದ್ರಿಂದ ಎಲ್ಲರೂ ಕೂಡ ಆರ್ಗ್ಯಾನಿಕ್ ಫಾರ್ಮಿಂಗು, ನಿಖರ ಕೃಷಿ ಮತ್ತೆ ಸುಸ್ಥಿರ ಕೃಷಿನ ಅಳವಡಿಸಿಕೊಂಡು ಅದನ್ನ ಬೆಳೆಸ್ತಾ ಇದ್ದೀರ. ಅದರಿಂದ ನಮ್ಗೆ ಆರ್ಥಿಕ ವ್ಯವಸ್ಥೆ ಕೂಡ ಅಭಿವೃದ್ಧಿ ಅಂತ ಇದೆ. ಇದರಿಂದ ಆರ್ಥಿಕವಾಗಿ ಕೂಡ ನಮ್ಗೆ ಲಾಭ ಇದೆ, ಖರ್ಚು ಕೂಡ ಕಡಿಮೆ ಆಗುತ್ತೆ. ಆದ್ರೆ ನಮ್ಮ ಭಾರತದಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರಿರೋದ್ರಿಂದ ಈ IoTನ ಯೂಸ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು. ಆದ್ರೆ ಏನ್ ಮಾಡ್ಬೋದು, 4-5 ಜನ ಒಟ್ಟಾಗಿ ಕೂಡಿ, ಇವಾಗ 4-5 ಜನ ಸೇರಿದ್ರೆ ಒಬ್ಬೊಬ್ಬರ ಹತ್ರ 2.5 ಎಕರೆ ಜಮೀನ್ ಇದ್ರೆ ಕೂಡ 4-5 ಜನ ಸೇರಿದ್ರೆ 1 ಎಕರೆ ಜಮೀನ್ ಆಗುತ್ತೆ. 4-5 ಜನ ಸೇರಿ ಒಂದೇ ಮಿಷಿನ್ ತಗೋಬಹುದು, ಅಥವಾ ಅದನ್ನ ಎಲ್ರಿಗೂ ಗೊತ್ತು ಬಾಡಿಗೆ ತಗೋಬಹುದು. ಬಾಡಿಗೆ ತಗೊಂಡು ಕೂಡ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಬಹುದು. ಇದರಿಂದ ನಮ್ಗೆ ಇವಾಗ ಅಭಿವೃದ್ಧಿವಂತಿರೋ ಯುಗದ ಜೊತೆಗೆ ನಾವು ಕೂಡ ಸ್ವಲ್ಪ ಡೆವಲಪ್ ಆಗ್ತೀವಿ. ಇದೆಲ್ಲಕ್ಕೂ ಮಹಾವಿದ್ಯೆ ಏನು ಬೇಕಿಲ್ಲ, ಎಲ್ಲೂ ಕೂಡ ಏನು PhD ಏನು ಬೇಕಾಗಿಲ್ಲ, ಸ್ವಲ್ಪ ಜ್ಞಾನ ಬೇಕು, ಅದನ್ನ ಟ್ರೈನಿಂಗ್ ತಗೊಂಡ್ರೆ ಮುಗ್ದೆ ಹೋಯ್ತು. ಇವಾಗ ಎಲ್ಲರೂ ಕೂಡ ಮುಂಚೆ ಕೀಪ್ಯಾಡ್ ಯೂಸ್ ಮಾಡ್ತಾ ಇದ್ರಿ, ಇವಾಗ ಎಲ್ಲರೂ ಕೂಡ ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತಿದೀವಿ. ಅದೇ ತರನೇ ಇವಾಗ ಟ್ರ್ಯಾಕ್ಟರ್ ಪವರ್ ಟಿಲ್ಲರ್ ಯೂಸ್ ಮಾಡ್ತಾ ಇರೋರು ಮುಂದೆ ಡ್ರೋನು ರೋಬೋಗಳನ್ನ ಯೂಸ್ ಮಾಡೋದು ಏನು ಕಷ್ಟದ ಕೆಲಸ ಇಲ್ಲ. ಆದ್ದರಿಂದ ಈಗ ಹಲವಾರು ಕ್ಷೇತ್ರದಲ್ಲಿ ಇಂಟರ್ನೆಟ್ ಅಥವಾ ಅಂತರ್ಜಾಲ ಉಪಯೋಗಿಸಿಕೊಂಡು ನಮ್ಮ ಕೆಲಸಗಳನ್ನ ಕೂಡ ನಾವು ಇನ್ನು ಈಸಿಯಾಗಿ ಮತ್ತೆ ಬೇಗ ಮುಗಿಸ್ಕೊಳ್ಳೋಂತ ಅವಕಾಶ ಇದೆ. ಸೊ ಎಲ್ಲರೂ ಕೂಡ ಕೃಷಿಯಲ್ಲಿ ಕೂಡ ಇಂಟರ್ನೆಟ್ನ ಬಳಸ್ಕೊಂಡು ನಮ್ಮನ್ನ ನಾವು ಅಭಿವೃದ್ಧಿಪಡಿಸ್ಕೊಳ್ಳೋಣ. ಧನ್ಯವಾದ. ಇದುವರೆಗೂ ಕೃಷಿಯಲ್ಲಿ ಅಂತರ್ಜಾಲ ಬಳಕೆ ಕುರಿತು ಹಿರಿಯೂರಿನ ಕೃಷಿ ಸಂಖ್ಯಾಶಾಸ್ತ್ರದಲ್ಲಿ ಸಹಾಯಕ ಪ್ರಾಧ್ಯಾಪಕಿಯಾಗಿರುವ ಕುಮಾರಿ ಎಪಿ ಜಾಹ್ನವಿ ಅವರಿಂದ ಮಾಹಿತಿ ಕೇಳಿದಿರಿ. ಭರವಸೆಯ ಬೆಳಕೊಂದು ತಂದಿದೆ ಹುರುಪು ಹೊಸತೊಂದು, ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು, ಇದು ಆರಿಸಿ ಎಂದೇ ನೀವು ನಿಮ್ಮ ಖುಷಿಗೆ ನೀಡಿ ಹೊಸ ರಾಗ. ಎಲ್ಐಸಿ ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ರೈತ ಬಾಂಧವರೇ, ಇದೊಂದು ಪ್ರಕಟಣೆ. 2022-23 ಸಾಲಿನ ಕೃಷಿ ಸಂಸ್ಕರಣಾ ಯೋಜನೆಯಡಿ ಕೃಷಿ ಸಂಸ್ಕರಣಾ ಘಟಕಗಳಿಗೆ ಸಹಾಯಧನ ಲಭ್ಯವಿದ್ದು, ರಾಗಿ ಕ್ಲೀನಿಂಗ್ ಮಿಷಿನ್, ಹಿಟ್ಟಿನ ಗಿರಣಿ, ಖಾರದ ಪುಡಿ, ಎಣ್ಣೆಗಾಣ, ಕಬ್ಬಿನ ರಸ ತೆಗೆಯುವ ಯಂತ್ರ, ಶಾವಿಗೆ ರೊಟ್ಟಿ, ಶಾವಿಗೆ ಮಾಡುವ ಯಂತ್ರಗಳಿಗೆ ಸಾಮಾನ್ಯ ವರ್ಗದವರಿಗೆ 50% ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ 90% ಸಹಾಯಧನ ಸೌಲಭ್ಯವಿದ್ದು, ಆಸಕ್ತ ರೈತರು ಕೂಡಲೇ ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ದಾವಣಗೆರೆಯಲ್ಲಿ ಅರ್ಜಿ ಸಲ್ಲಿಸಲು ಕೋರಿದೆ. ದಿನಾಂಕ 2-3-2023 ಕೊನೆಯ ದಿನವಾಗಿದ್ದು ರೈತರು ಇದರ ಸದುಪಯೋಗ ಪಡೆದುಕೊಳ್ಳಲು ವಿನಂತಿಸಿದೆ. ಪ್ರಕಟಣೆ ಕೇಳಿದಿರಿ. ಏನೇ ಪುಟ್ಟಿನ ಸ್ಕೂಲ್ ಬಿಟ್ಟು ಬರ್ತೀನಿ ರೀ. ಮರಿದೆ ಹೆಲ್ಮೆಟ್ ಹಾಕೊಂಡೋಗ್ರಿ. ಬೆಳಬೆಳಗ್ಗೆ ಸಿಗ್ನಲ್ ಇರೋದಿಲ್ಲ, ಪೊಲೀಸ್ ಇರೋದಿಲ್ಲ, ಹೆಲ್ಮೆಟ್ ಯಾವನ್ ಕೇಳ್ತಾನೆ ಬಿಡ. ಅಯ್ಯೋ ದೇವ್ರೇ, ಏನಾಯ್ತು ಅಂದ್ರೆ ಬಟ್ಟೆ ಎಲ್ಲಾ ರಕ್ತ, ತಲೆಗೆ ಬ್ಯಾಂಡೇಜ್, ಏನಾಯ್ತು? ಮೇಡಮ್, ನಿಮ್ಮ ಮನೆಯವರು ಆ ಸ್ಕೂಲ್ ಹತ್ರ ಇರೋ ಸರ್ಕಲ್ ನಲ್ಲಿ ಆಕ್ಸಿಡೆಂಟ್ ಆಗಿ ಸ್ವಲ್ಪದಲ್ಲಿ ಬಚಾವಾದರು. ಹೆಲ್ಮೆಟ್ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಾ ಇರ್ಲಿಲ್ಲ. ಇನ್ನು ಮುಂದೇನಾದ್ರೂ ಗಾಡಿ ಓಡಿಸುವಾಗ ಮರಿದೆ ಹೆಲ್ಮೆಟ್ ಹಾಕೊಳಕ್ ಹೇಳಿ. ಹೆಲ್ಮೆಟ್ ಧರಿಸುವುದು ನಿಮ್ಮ ಸುರಕ್ಷತೆಗೆ, ನಿಮ್ಮ ಜೀವ ರಕ್ಷಣೆಗೆ. BIS ಅನುಮೋದಿತ ISI ಮಾರ್ಕ್ ಇರುವ ಹೆಲ್ಮೆಟ್ ಅನ್ನೇ ಬಳಸಿ. ದ್ವಿಚಕ್ರ ವಾಹನ ಓಡಿಸುವವರು, ಹಿಂಬದಿ ಸವಾರರು ಇಬ್ಬರು ಹೆಲ್ಮೆಟ್ ಧರಿಸುವುದು ಕಡ್ಡಾಯ. ಪ್ರಕಟಣೆ ಆಯುಕ್ತರು, ಸಾರಿಗೆ ಮತ್ತು ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ. ಕಿಡುಗರೆ, ನಾಳೆ ಬೆಳಿಗ್ಗೆ 9 ಗಂಟೆಗೆ ನಮ್ಮ ನಿಲಯದಿಂದ ಫ್ಲೋರೋಸಿಸ್ ಕುರಿತು ಚಿತ್ರದುರ್ಗದ ಕುಟುಂಬ ಕಲ್ಯಾಣಾಧಿಕಾರಿ ಡಾ ರೇಣುಪ್ರಸಾದ್ ಮತ್ತು ಫ್ಲೋರೋಸಿಸ್ ತಜ್ಞರಾದ ಡಾ ಹೆಚ್ ರಾಕೇಶ್ ಅವರೊಂದಿಗೆ ನೇರ ಸಂದರ್ಶನ ಪ್ರಸಾರವಾಗಲಿದೆ. ಚಿತ್ರದುರ್ಗದ ಬಸಪ್ಪ ಆಸ್ಪತ್ರೆಯಲ್ಲಿ ಇದೀಗ 24 ಗಂಟೆಗಳ ಕಾಲ ತುರ್ತು ವೈದ್ಯಕೀಯ ಚಿಕಿತ್ಸೆ ಅಲ್ಲದೆ ಆರೋಗ್ಯ ಸಮಸ್ಯೆಗಳಾದ ಹೃದಯ ವೈಫಲ್ಯ, ಅಸ್ತಮ, ಮಧುಮೇಹ, ಹೊಟ್ಟೆ ನೋವು, ಸಾಮಾನ್ಯ ಜ್ವರ ಸೇರಿದಂತೆ ಮೂತ್ರಪಿಂಡ ಮತ್ತು ಕೀಲು ಮೂಳೆ ಸಮಸ್ಯೆಗಳಿಗೆ ನುರಿತ ವೈದ್ಯರಿಂದ ಚಿಕಿತ್ಸೆ ದೊರೆಯುತ್ತಿದೆ. ಹೆರಿಗೆ, ಸಿಜೇರಿಯನ್ ಹೆರಿಗೆ, ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ ಸೇರಿದಂತೆ ಎಲ್ಲಾ ರೀತಿಯ ಸ್ತ್ರೀ ರೋಗಗಳಿಗೆ ತಜ್ಞ ವೈದ್ಯರಿಂದ ಚಿಕಿತ್ಸೆ. ಫಿಸಿಯೋಥೆರಪಿ, ಸ್ಕ್ಯಾನಿಂಗ್, ಡೇ ಕೇರ್ ಜೊತೆಗೆ ಕೈಗೆಟಕುವ ದರದಲ್ಲಿ ವಿವಿಧ ವರ್ಗಗಳ ವಾರ್ಡ್ಗಳು ಲಭ್ಯವಿರುತ್ತದೆ. ಬಸಪ್ಪ ಆಸ್ಪತ್ರೆಯಲ್ಲಿ ಎಲ್ಲಾ ಕಂಪನಿಗಳ ಆರೋಗ್ಯ ವಿಮೆಗಳ ಜೊತೆಗೆ ಜ್ಯೋತಿ ಸಂಜೀವಿನಿ, ಯಶಸ್ವಿನಿ ಮತ್ತು ಆಯುಷ್ಮಾನ್ ಭಾರತ್ ಯೋಜನೆಯಡಿ ಚಿಕಿತ್ಸೆ ಲಭ್ಯವಿದೆ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 8548874444, ಮತ್ತೊಂದು ಮೊಬೈಲ್ ಸಂಖ್ಯೆ 8548894444. ಬಸಪ್ಪ ಹಾಸ್ಪಿಟಲ್, ಕೇರಿಂಗ್ ಲೈವ್ಸ್. ಇದೀಗ ಪೇಟೆ ಧಾರಣೆ. ಕೊಟ್ಟೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಕಡಲೆಕಾಳು ಕ್ವಿಂಟಲ್ಗೆ ಕನಿಷ್ಠ 4,586 ರೂಪಾಯಿಗಳು, ಗರಿಷ್ಠ 4,631 ರೂಪಾಯಿಗಳು. ಹರಳು ಬೀಜ ಕ್ವಿಂಟಾಲ್ಗೆ ಕನಿಷ್ಠ 6,579 ರೂಪಾಯಿಗಳು, ಗರಿಷ್ಠ 6,656 ರೂಪಾಯಿಗಳು. ಹತ್ತಿ ಕ್ವಿಂಟಾಲ್ಗೆ ಕನಿಷ್ಠ 2,566 ರೂಪಾಯಿಗಳು, ಗರಿಷ್ಠ 7,509 ರೂಪಾಯಿಗಳು. ಅಲಸಂದೆ ಕ್ವಿಂಟಾಲ್ಗೆ ಕನಿಷ್ಠ 6,229 ರೂಪಾಯಿಗಳು, ಗರಿಷ್ಠ 6,522 ರೂಪಾಯಿಗಳು. ಹುರುಳಿಕಾಳು ಕ್ವಿಂಟಾಲ್ಗೆ ಕನಿಷ್ಠ 4,689 ರೂಪಾಯಿಗಳು, ಗರಿಷ್ಠ 5,579 ರೂಪಾಯಿಗಳು. ಜೋಳ ಕ್ವಿಂಟಾಲ್ಗೆ ಕನಿಷ್ಠ 1,566 ರೂಪಾಯಿಗಳು, ಗರಿಷ್ಠ 1,915 ರೂಪಾಯಿಗಳು. ಅರಳೆ ಕ್ವಿಂಟಾಲ್ಗೆ ಕನಿಷ್ಠ 15,001 ರೂಪಾಯಿಗಳು, ಗರಿಷ್ಠ 15,300 ರೂಪಾಯಿಗಳು. ಮೆಕ್ಕೆಜೋಳ ಕ್ವಿಂಟಾಲ್ಗೆ ಕನಿಷ್ಠ 2,020 ರೂಪಾಯಿಗಳು, ಗರಿಷ್ಠ 2,176 ರೂಪಾಯಿಗಳು. ರಾಗಿ ಕ್ವಿಂಟಾಲ್ಗೆ ಕನಿಷ್ಠ 2,256 ರೂಪಾಯಿಗಳು, ಗರಿಷ್ಠ 2,573 ರೂಪಾಯಿಗಳು. ಚಿತ್ರದುರ್ಗ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಹತ್ತಿ ಡಿಸಿಎಚ್ ಕ್ವಿಂಟಾಲ್ಗೆ ಕನಿಷ್ಠ 1,409 ರೂಪಾಯಿಗಳು, ಗರಿಷ್ಠ 8,849 ರೂಪಾಯಿಗಳು. ದಾವಣಗೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಸೇಬು ಕ್ವಿಂಟಾಲ್ಗೆ ಕನಿಷ್ಠ 5,800 ರೂಪಾಯಿಗಳು, ಗರಿಷ್ಠ 7,800 ರೂಪಾಯಿಗಳು. ಬೂದುಗುಂಬಳಕಾಯಿ ಸಂಖ್ಯೆಗಳಲ್ಲಿ ಕನಿಷ್ಠ 800 ರೂಪಾಯಿಗಳು, ಗರಿಷ್ಠ 1,200 ರೂಪಾಯಿಗಳು. ಬಾಳೆಹಣ್ಣು ಕ್ವಿಂಟಾಲ್ಗೆ ಕನಿಷ್ಠ 4,000 ರೂಪಾಯಿಗಳು, ಗರಿಷ್ಠ 4,500 ರೂಪಾಯಿಗಳು. ಬಾಳೆಹಣ್ಣು ಪಚ್ಚೆಬಾಳೆ ಕ್ವಿಂಟಾಲ್ಗೆ ಕನಿಷ್ಠ 2,300 ರೂಪಾಯಿಗಳು, ಗರಿಷ್ಠ 2,800 ರೂಪಾಯಿಗಳು. ಹುರುಳಿಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 3,000 ರೂಪಾಯಿಗಳು, ಗರಿಷ್ಠ 3,500 ರೂಪಾಯಿಗಳು. ಬೀಟ್ರೂಟ್ ಕ್ವಿಂಟಾಲ್ಗೆ ಕನಿಷ್ಠ 1,200 ರೂಪಾಯಿಗಳು, ಗರಿಷ್ಠ 1,600 ರೂಪಾಯಿಗಳು. ಹಾಗಲಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 2,200 ರೂಪಾಯಿಗಳು, ಗರಿಷ್ಠ 2,600 ರೂಪಾಯಿಗಳು. ಸೋರೆಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 1,500 ರೂಪಾಯಿಗಳು, ಗರಿಷ್ಠ 2,000 ರೂಪಾಯಿಗಳು. ಬದನೆಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 800 ರೂಪಾಯಿಗಳು, ಗರಿಷ್ಠ 1,200 ರೂಪಾಯಿಗಳು. ಗೋರಿಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 3,200 ರೂಪಾಯಿಗಳು, ಗರಿಷ್ಠ 3,600 ರೂಪಾಯಿಗಳು. ಎಲೆಕೋಸು ಕ್ವಿಂಟಾಲ್ಗೆ ಕನಿಷ್ಠ 300 ರೂಪಾಯಿಗಳು, ಗರಿಷ್ಠ 500 ರೂಪಾಯಿಗಳು. ದಪ್ಪ ಮೆಣಸಿನಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 6,000 ರೂಪಾಯಿಗಳು, ಗರಿಷ್ಠ 7,000 ರೂಪಾಯಿಗಳು. ಕ್ಯಾರೆಟ್ ಕ್ವಿಂಟಾಲ್ಗೆ ಕನಿಷ್ಠ 1,000 ರೂಪಾಯಿಗಳು, ಗರಿಷ್ಠ 1,500 ರೂಪಾಯಿಗಳು. ಹೂಕೋಸು ಕ್ವಿಂಟಾಲ್ಗೆ ಕನಿಷ್ಠ 800 ರೂಪಾಯಿಗಳು, ಗರಿಷ್ಠ 1,200 ರೂಪಾಯಿಗಳು. ಸಪೋಟ ಕ್ವಿಂಟಾಲ್ಗೆ ಕನಿಷ್ಠ 1,200 ರೂಪಾಯಿಗಳು, ಗರಿಷ್ಠ 2,000 ರೂಪಾಯಿಗಳು. ಸೌತೆಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 1,000 ರೂಪಾಯಿಗಳು, ಗರಿಷ್ಠ 1,500 ರೂಪಾಯಿಗಳು. ನುಗ್ಗೆಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 4,000 ರೂಪಾಯಿಗಳು, ಗರಿಷ್ಠ 5,000 ರೂಪಾಯಿಗಳು. ಬೆಳ್ಳುಳ್ಳಿ ಕ್ವಿಂಟಾಲ್ಗೆ ಕನಿಷ್ಠ 3,000 ರೂಪಾಯಿಗಳು, ಗರಿಷ್ಠ 6,200 ರೂಪಾಯಿಗಳು. ದ್ರಾಕ್ಷಿ ಕ್ವಿಂಟಾಲ್ಗೆ ಕನಿಷ್ಠ 3,000 ರೂಪಾಯಿಗಳು, ಗರಿಷ್ಠ 3,600 ರೂಪಾಯಿಗಳು. ಅವರೆಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 1,800 ರೂಪಾಯಿಗಳು, ಗರಿಷ್ಠ 2,200 ರೂಪಾಯಿಗಳು. ಹಸಿರು ಮೆಣಸಿನಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 1,600 ರೂಪಾಯಿಗಳು, ಗರಿಷ್ಠ 3,000 ರೂಪಾಯಿಗಳು. ಕರಬೂಜ ಕ್ವಿಂಟಾಲ್ಗೆ ಕನಿಷ್ಠ 1,200 ರೂಪಾಯಿಗಳು, ಗರಿಷ್ಠ 2,000 ರೂಪಾಯಿಗಳು. ನವಿಲುಕೋಸು ಕ್ವಿಂಟಾಲ್ಗೆ ಕನಿಷ್ಠ 1,200 ರೂಪಾಯಿಗಳು, ಗರಿಷ್ಠ 2,000 ರೂಪಾಯಿಗಳು. ಬೆಂಡೆಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 3,000 ರೂಪಾಯಿಗಳು, ಗರಿಷ್ಠ 3,500 ರೂಪಾಯಿಗಳು. ನಿಂಬೆಹಣ್ಣು ಕ್ವಿಂಟಾಲ್ಗೆ ಕನಿಷ್ಠ 2,800 ರೂಪಾಯಿಗಳು, ಗರಿಷ್ಠ 3,500 ರೂಪಾಯಿಗಳು. ಈರುಳ್ಳಿ ಕ್ವಿಂಟಾಲ್ಗೆ ಕನಿಷ್ಠ 300 ರೂಪಾಯಿಗಳು, ಗರಿಷ್ಠ ₹1,850 ಕಿತ್ತಲೆ ಕ್ವಿಂಟಲ್ಗೆ ಕನಿಷ್ಠ ₹3,000, ಗರಿಷ್ಠ ₹3,300, ಪಪ್ಪಾಯಿ ಕ್ವಿಂಟಲ್ಗೆ ಕನಿಷ್ಠ ₹1,000, ಗರಿಷ್ಠ ₹1,800, ದಾಳಿಂಬೆ ಕ್ವಿಂಟಲ್ಗೆ ಕನಿಷ್ಠ ₹3,500, ಗರಿಷ್ಠ ₹4,000, ಆಲೂಗಡ್ಡೆ ಕ್ವಿಂಟಲ್ಗೆ ಕನಿಷ್ಠ ₹1,200, ಗರಿಷ್ಠ ₹1,600, ಮೂಲಂಗಿ ಕ್ವಿಂಟಲ್ಗೆ ಕನಿಷ್ಠ ₹1,200, ಗರಿಷ್ಠ ₹1,600, ಹಿರೇಕಾಯಿ ಕ್ವಿಂಟಲ್ಗೆ ಕನಿಷ್ಠ ₹3,000, ಗರಿಷ್ಠ ₹3,500, ಸೀಬೆ ಬದನೆಕಾಯಿ ಕ್ವಿಂಟಲ್ಗೆ ಕನಿಷ್ಠ ₹1,000, ಗರಿಷ್ಠ ₹1,500, ಸುವರ್ಣಗೆಡ್ಡೆ ಕ್ವಿಂಟಲ್ಗೆ ಕನಿಷ್ಠ ₹2,800, ಗರಿಷ್ಠ ₹3,200, ಸಿಹಿಗೆಣಸು ಕ್ವಿಂಟಲ್ಗೆ ಕನಿಷ್ಠ ₹1,000, ಗರಿಷ್ಠ ₹1,500, ತೊಂಡೆಕಾಯಿ ಕ್ವಿಂಟಲ್ಗೆ ಕನಿಷ್ಠ ₹2,000, ಗರಿಷ್ಠ ₹2,500, ಟೊಮ್ಯಾಟೊ ಕ್ವಿಂಟಲ್ಗೆ ಕನಿಷ್ಠ ₹1,000, ಗರಿಷ್ಠ ₹1,400, ಕಲ್ಲಂಗಡಿ ಕ್ವಿಂಟಲ್ಗೆ ಕನಿಷ್ಠ ₹1,000, ಗರಿಷ್ಠ ₹2,000. ಬಳ್ಳಾರಿ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಅಳಸಂದೆ ಕಾಳು ಕ್ವಿಂಟಲ್ಗೆ ಕನಿಷ್ಠ ₹6,025, ಗರಿಷ್ಠ ₹6,811, ಸಜ್ಜೆ ಕ್ವಿಂಟಲ್ಗೆ ಕನಿಷ್ಠ